ಜೆಡಿಎಸ್ 59 ಅಭ್ಯರ್ಥಿಗಳ 3ನೇ ಪಟ್ಟಿ ಪ್ರಕಟ. ರಾಜ್ಯಾದ್ಯಂತ ಮತದಾನ ಕುರಿತ ಜಾಗೃತಿ ಕಾರ್ಯಕ್ರಮ ಮುಂದುವರಿಕೆ. ಇಂದು ವಿಶ್ವ ಯಕೃತ್ ದಿನ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನು ಸಾಕಣೆ ಅನುಭವದ ಕುರಿತು ಸುಕನ್ಯಾ ಅವರ ಜೊತೆ ಸಂದರ್ಶನ, ಬಳಿಕ ಸೀತಾ ಮತ್ತು ಗಣೇಶ ಗಾಣಿಗ ಅವರ ಹೈನುಗಾರಿಕೆ ಮತ್ತು ಟೈಲರಿಂಗ್ ಅನುಭವದ ಕುರಿತು ಸಂದರ್ಶನ, ಮಾರುಕಟ್ಟೆ ಧಾರಣೆ ಇವನ್ನೆಲ್ಲ ಕೇಳಬಹುದು. ಅಕ್ಷಯ ತೃತೀಯವನ್ನು ಆಚರಿಸಿ ಆಭರಣ್ ಜ್ಯುವೆಲರ್ಸ್ ಜೊತೆ ಅಕ್ಷಯ ತೃತೀಯ ಪ್ರಯುಕ್ತ ಆಕರ್ಷಕ ಆಫರ್ಸ್ ಗಳನ್ನು ನಿಮ್ಮದಾಗಿಸಿ ಏಪ್ರಿಲ್ 20ರವರೆಗೆ ಅಡ್ವಾನ್ಸ್ ಬುಕಿಂಗ್ ಕೂಡ ಮಾಡಬಹುದು. ಏಪ್ರಿಲ್ 23ರ ಆದಿತ್ಯವಾರವು ಶೋರೂಮ್ ತೆರೆದಿರುತ್ತದೆ. ವಿಸಿಟ್ ಆಭರಣ್, ಮಣ್ಣಗುಡ್ಡ, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ www.aabharan.com ಗೆ ಲಾಗಿನ್ ಆಗಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಮೀನು ಸಾಕಣೆ ಅನುಭವದ ಕುರಿತು ಸುಕನ್ಯಾ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನ ಕೇಳೋಣ. ಸುಗನ್ಯವರೇ, ನಮಸ್ಕಾರ. ನಮಸ್ಕಾರ. ಕೃಷಿ ಅಂದ ತಕ್ಷಣ ಒಂದಷ್ಟು ಬೆಳೆಯನ್ನ ಬೆಳಿಬೇಕು ಅಂತ ಯೋಚನೆ ಮಾಡ್ತೀವಿ, ಆದ್ರೆ ಕೃಷಿಯ ಜೊತೆ ಜೊತೆಗೆ ಹೈನುಗಾರಿಕೆಯನ್ನ ಮಾಡುವಂತಹದ್ದು ಇರಬಹುದು, ಅಥವಾ ಮೀನು ಸಾಕಣೆ ಇರಬಹುದು, ಕೋಳಿ ಸಾಕಣೆ ಇರಬಹುದು, ಇಂತಹ ಪೂರಕ ಉದ್ಯಮವನ್ನು ಕೂಡ ಸೇರಿಸಬೇಕು ಅನ್ನುವಂತಹ ಒಂದು ವಿಚಾರ. ನಿಮ್ಮ ಒಂದು ಆಸಕ್ತಿಯ ವಿಷಯಗಳು ಏನೇನು? ನಮ್ದು ಅಳದಂಗಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಅಂತ ನಾವೊಂದು ನೋಂದಾವಣೆ ಮಾಡಿದ್ದೇವೆ. 1,000 ರೈತರನ್ನು ಸೇರಿಸಿಕೊಂಡು ಮಾಡಿದ್ದೇವೆ. ನಮ್ದು ಸಮಗ್ರ ಕೃಷಿಯೇ ನಮ್ದು ಉದ್ದೇಶ. ಸಮಗ್ರ ಕೃಷಿ ಮಾಡುವ ಮೂಲಕ ರೈತರ ಒಂದು ಆದಾಯವನ್ನು ಜಾಸ್ತಿ ಮಾಡಬಹುದು ಹಾಗೂ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಜನರಿಗೆ ಒದಗಿಸಬಹುದು ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವು ಈ ಸಮಗ್ರ ಕೃಷಿಯ ಭಾಗವಾಗಿ ಮೀನು ಸಾಕಾಣಿಕೆ ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಮೀನುಗಾರಿಕೆಯನ್ನ ಪ್ರಾರಂಭ ಮಾಡಬೇಕಿದ್ರೆ ಮೂಲಭೂತವಾಗಿ ಏನೇನು ಸೌಕರ್ಯಗಳನ್ನ ಅಥವಾ ಸವಲತ್ತುಗಳನ್ನ ಮಾಡಿಕೊಳ್ಬೇಕಾಗ್ತದೆ? ಆಮೇಲೆ ಮೀನಿನ ಒಂದು ತಳಿಗಳಾಗ್ಬೋದು, ಮೀನು ಮರಿಗಳನ್ನ ಬಿಡುವಂತಹದ್ದಾಗ್ಬೋದು, ಕೊಳದ ನಿರ್ಮಾಣ ಆಗ್ಬೋದು, ಇದರ ಬಗ್ಗೆ ಹೇಳಿ. ಈಗ ಒಂದು ಸಣ್ಣ ಒಂದು 5-10 ಸೆನ್ಸಿಂದ ಹಿಡಿದು ಎಷ್ಟು ದೊಡ್ಡ ರೈತರಿಗೆ ಕೂಡ ಈ ಮೀನು ಸಾಕಾಣಿಕೆ ಕೃಷಿಯನ್ನು ಮಾಡಬಹುದು. ಈಗ ಸಣ್ಣ ಮಟ್ಟದಲ್ಲಿ ಮಾಡುವುದಾದ್ರೆ ಫಸ್ಟಿಗೆ ನಾವೊಂದು ಕೃಷಿ ಹೊಂಡವನ್ನು ಮಾಡಿಕೊಳ್ಬೇಕು. ಸಣ್ಣ ರೈತರಾಗಿದ್ರೆ ಕೃಷಿ ಹೊಂಡಕ್ಕೆ ಸಂಬಂಧಪಟ್ಟು ಕೃಷಿ ಇಲಾಖೆಯಲ್ಲಿ ಕೃಷಿ ನಿರ್ಮಾಣಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಸೌಲಭ್ಯಗಳು ಸಿಗ್ತದೆ. ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ನಾವು ಅದಕ್ಕೆ ಒಂದು ಟರ್ಪಲ್ ಹಾಕಿ ಅದಕ್ಕೆ ನೀರು ಬಿಡಬೇಕು. ನೀರು ಬಿಟ್ಟ ನಂತರ ಒಂದು 15 ದಿವಸಕ್ಕೆ ಅದನ್ನು ಸ್ವಲ್ಪ ನೀರಿಗೆ ಸುಣ್ಣ ಹಾಕಬೇಕು ಮತ್ತು ಸ್ವಲ್ಪ ಸೆಗಣಿ ಹಾಕಬೇಕು. ಆ ಮೂಲಕ ಅಲ್ಲಿ ಪಾಚಿ ಬೆಳವಣಿಗೆ ಆಗಲಿಕ್ಕೆ ಬಿಡಬೇಕು ನಾವು. ಆ ನಂತರ ಸಾಧಾರಣ ಒಂದು ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ಮೀನು ಮರಿಗಳನ್ನು ಬಿಡಬಹುದು. ನಾವಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ತರಬೇತಿಗಳನ್ನು ಪಡೆದಿರುವಾಗ ಅವರು ಮಂಗಳೂರು ಮತ್ತು ಮೂಡಿಗೆರೆ, ನಾವು ಎರಡು ಕಡೆ ಕೂಡ ನಮಗೆ ಅವರು ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಹಾಗೆ ನಾವು ಮೀನು ಸಾಕಾಣಿಕೆ ಅವರ ಒಂದು ಮಾರ್ಗದರ್ಶನದ ಆಧಾರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಅವರ ಮಾರ್ಗದರ್ಶನದ ಆಧಾರದಲ್ಲಿ ನಾವು ಮೀನು ಮರಿಗಳನ್ನು ಅವರು ಹೇಳ್ತಾರೆ. ಮೂಡಿಗೆರೆಯಲ್ಲಿ ಆದ್ರೆ ಎಲ್ಲಾ ಸಮಯದಲ್ಲೂ ಸಿಗ್ತದೆ, ಮಂಗಳೂರಲ್ಲಿ ಆದ್ರೆ ಅವರು ಸಮಯ ನಿಗದಿಪಡಿಸ್ತಾರೆ. ಹಾಗೆ ನಾವು ಮೀನು ಮರಿಗಳನ್ನು ತಂದು ನಮ್ಮ ಕೊಳದಲ್ಲಿ ಬಿಡ್ತೇವೆ. ಸಾಧಾರಣ ಒಂದು 8 ತಿಂಗಳಿಂದ ನಂತರ ನಮಗೆ ಅದರಲ್ಲಿ ಇಳುವರಿ ತೆಗಿಲಿಕ್ಕೆ ಸಿಕ್ಕುವಂಥದ್ದು. ನಾವು ಈ ಟರ್ಪಲ್ ಹಾಕಿಕೊಂಡು ನಾವು ಕೃಷಿ ಮಾಡೋದಾದ್ರೆ ಸ್ವಲ್ಪ ಅದಕ್ಕೆ ಒಂದು ಆಹಾರವನ್ನು ಕೊಡಬೇಕಾಗ್ತದೆ. ನಾವೀಗ ನಮ್ಮ ಕಂಪನಿ ಮೂಲಕ ಫ್ಯಾಕ್ಟರಿಯಿಂದಲೇ ಮೀನು ಆಹಾರವನ್ನು ತಂದು ರೈತರಿಗೆ ಬೇಕಾದವರಿಗೆ ಕೊಡ್ತಾ ಇದ್ದೇವೆ. ನಾವು ಕೂಡ ಅದನ್ನು ಪ್ರಯೋಗ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಸಾಧಾರಣ ಈ ಯಾವುದೇ ರಾಸಾಯನಿಕಗಳನ್ನು ಹಾಕದೆ ಸಹಜವಾಗಿರುವಂತಹ ಈ ಮೀನನ್ನು ಜನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಅಂದ್ರೆ ಬೇಕು ಅಂತ ಹೇಳಿ ಬಯಸ್ತಾರೆ. ನಾವು ಈಗ ಕೊಳದಲ್ಲಿ ಬಿಡುವಂತ ಮೀನುಗಳು ಹೇಳಿದ್ರೆ ರೋಹು, ಕಾಟ್ಲಾ, ಕಾಮನ್ ಕಾರ್ಪ್, ಗೆಂಡೆ ಮೀನು, ಇದು ಹುಲ್ಲುಗೆಂಡೆ ಅಂತ ಹೇಳುವಂತದ್ದು ಒಂದಿದೆ, ಗೆಂಡೆ ಮೀನು, ಇಂಥದ್ದನ್ನು ನಾವು ಒಂದು ಮೂರ್ನಾಲ್ಕು ಐಟಮ್ಗಳನ್ನು ಹಾಕಿಕೊಂಡು ಸಾಕಬಹುದು. ಒಂದು ಈಗ ಬೇರೆ ಬೇರೆ ತಳಿ, ರೋಹು, ಕಾಟ್ಲಾ, ಇದು ಗೆಂಡೆ ಮೀನು ಅಂತೆಲ್ಲ ಹೇಳಿದ್ರಲ್ಲ, ಈ ಬೇರೆ ಬೇರೆ ತಳಿಯನ್ನ ಹಾಕುವಂತ ಒಂದು ಉದ್ದೇಶ ಏನು ಒಂದೇ ತಳಿಯ ಬದಲಿಗೆ? ಅದಂದ್ರೆ ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ ಪ್ರಕಾರ ಅದು ಬೇರೆ ಬೇರೆ ಲೇಯರ್ ಅಲ್ಲಿ ಇರ್ತದೆ, ಆಹಾರ ತಕೊಳ್ತದೆ. ಮತ್ತೆ ಒಂದು ಕೊಳದಲ್ಲಿ ಅಷ್ಟು, ಅಂದ್ರೆ ಒಂದು ಮೇಲ್ಕಡೆ ನಿಲ್ಲುವಂಥದ್ದು, ಒಂದು ಮಧ್ಯದಲ್ಲಿ ನಿಲ್ಲುವಂಥದ್ದು, ಒಂದು ಕೆಳಗಡೆ ನಿಲ್ಲುವಂಥದ್ದು. ಅದು ಒಂದು ಕೊಳದಲ್ಲಿ ಅಷ್ಟು ವೆರೈಟಿಗಳನ್ನು ಸಾಕಿದ್ರೆ ಸ್ವಲ್ಪ ರೈತರಿಗೆ ಆದಾಯ ಆಗ್ತದೆ ಅಂತ ಹೇಳುವಂಥದ್ದು ದೃಷ್ಟಿ, ಹಾಗೆ ಮಾಡ್ಬೋದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ಮೀನು ಸಾಕಾಣಿಕೆ ಮಾಡಿದಂತ ಕೆರೆಯ ನೀರು ಕೃಷಿಗೆ ತುಂಬಾ ಅನುಕೂಲವಾಗಲಿದೆ. ಈಗ ಒಂದು ಹೊಸ ಟೆಕ್ನಾಲಜಿ ಪ್ರಕಾರ ಅಕ್ವಾಫೋನಿಕ್ ಅಂತೇಳಿ ಒಂದು ಆರಂಭ ಮಾಡಿದ್ದಾರೆ. ಅದರಲ್ಲಿ ಬರೀ ಮೀನಿನ ಕೆರೆಯ ನೀರಿನಲ್ಲಿ ಸೊಪ್ಪು ತರಕಾರಿಗಳನ್ನು ಬೆಳೆಸುವಂತದ್ದು ಕೂಡ ನಾವು ಇವತ್ತು ಕಾಣಬಹುದು. ಅದು ಕೂಡ ಪ್ರಯೋಗ ನಾವು ಮಾಡ್ತೇವೆ. ಆದರೆ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ಅದಕ್ಕೆ ತುಂಬಾ ಡಿಮಾಂಡ್ ಇದೆ. ಈಗ ನಿಮ್ಮ ಒಂದು ಕೊಳದ ವಿಸ್ತೀರ್ಣ ಎಷ್ಟು ಪ್ರದೇಶದಲ್ಲಿ ಇದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಕೊಳದ್ದು 13 ಫೀಟ್ ಅಗಲ, ನಮ್ಮ ಸ್ಥಳಾವಕಾಶವನ್ನು ನೋಡಿಕೊಂಡು ನಾವು ಮಾಡಿರುವಂತದ್ದು. 20 ಫೀಟ್ ಉದ್ದ, 13 ಫೀಟ್ ಅಗಲ ಇದೆ. ಈ ಒಂದು ಮನೆಯ ಪಕ್ಕದಲ್ಲೇ ಇದೆ. ಒಂದು ನಮಗೆ ಇದು ಮೀನುಗಳು ನಾವು ಸ್ವಲ್ಪ ಆಹಾರ ಹಾಕ್ಲಿಕ್ಕೆ ಬರುವಾಗ ನಮ್ಮ ಒಂದು ಖುಷಿ ಕೂಡ ಕೊಡ್ತದೆ ಒಂದನೇದು. ಎರಡನೇದು ನಮಗೆ ಮೀನು ತರಕಾರಿ ಕೃಷಿಗೆ ಉಪಯೋಗ ಆಗ್ತದೆ. ಇನ್ನು ಮೂರನೇದು ಒಂದು ಪ್ರಾಯೋಗಿಕವಾಗಿ ನಾವೀಗ ಮಾಡ್ತಾ ಇದ್ದೇವೆ. ಜನ ಇದನ್ನು ನೋಡಿ ಕಲಿತು ಹೆಚ್ಚೆಚ್ಚು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಮತ್ತೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ ಪ್ರಕಾರ ಅಂತ ಹೇಳಿದ್ರೆ ನಾವು ದೊಡ್ಡ ಮಟ್ಟಕ್ಕೆ ರೈತರು, ನಮ್ಮಲ್ಲಿ ಜಲಸಂಪನ್ಮೂಲ ಎಷ್ಟು ಕೂಡ ಇದೆ ನಮ್ಮ ತಾಲೂಕಲ್ಲಿ. ಈಗ ಟರ್ಪಲ್ ಹಾಕಿ ಸಾಕಬೇಕಾಗಿಲ್ಲ, ಪ್ರಕೃತಿ ಸಹಜ ಕೆರೆಯಲ್ಲಿ, ತೋಟಗಳಲ್ಲಿ ನೀರು ಬಿಡುವಂತ ಕೆರೆಗಳಲ್ಲಿ ಕೂಡ ನಾವು ಮೀನು ಕೃಷಿ ಮಾಡಬಹುದು. ಅದಕ್ಕೆ ಅದರಲ್ಲಿ ಪಾಚಿ ಸಹಜವಾಗಿ ಬೆಳೀತದೆ, ಇಷ್ಟೇನು ಆಹಾರ ಕೂಡ ಬೇಕಾಗುದಿಲ್ಲ. ಒಂದಂತ ಹೇಳಿದ್ರೆ ಒಂದು ಸ್ವಲ್ಪ ಅದಕ್ಕೆ ಹೊರಗಿನಿಂದ ಅದನ್ನು ತಿನ್ನುವಂತ ವೈರಿಗಳು ಬಾರದ ಹಾಗೆ ಸ್ವಲ್ಪ ಪ್ರೊಟೆಕ್ಷನ್ ಕೊಟ್ಟರೆ ಸಾಕಾಗ್ತದೆ. ಹೌದು, ಮಳೆಗಾಲದಲ್ಲಿ ಕೂಡ ಒಂದು ಸ್ವಲ್ಪ ಅದನ್ನು ನೀರು ಓವರ್ಫ್ಲೋ ಆಗದ ಹಾಗೆ ಅಂದ್ರೆ ನೋಡಿಕೊಂಡ್ರೆ ಎಲ್ಲ ಕೆರೆಗಳಲ್ಲಿ ಕೂಡ ಒಳ್ಳೆ ಇಳುವರಿಯನ್ನು ಪಡಿಬಹುದು. ಮತ್ತೆ ಈ ಜನಸಂಖ್ಯೆ ಆಹಾರದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಜನರಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ಪ್ರತಿ ಗ್ರಾಮದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು. ಆ ಮೂಲಕ ನಮ್ಮ ಇದು ಜನರ ಆರೋಗ್ಯ ಒಳ್ಳೇದು ಮಾಡಿಕೊಂಡು ಆ ಮೂಲಕ ಅವರನ್ನು ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಕೂಡ ಒಂದು ಬಲ ಸಿಗುವ ಹಾಗಾಗ್ತದೆ. ಆ ಮೂಲಕ ನಮ್ಮ ಕೃಷಿ ಅಭಿವೃದ್ಧಿ ಪಡಿಸಿಕೊಂಡು ನಮ್ಮ ದೇಶದ ಸಂಪತ್ತನ್ನು ಜಾಸ್ತಿ ಮಾಡಬಹುದು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಈಗ ನೀವು ಈ ಒಂದು ಕೊಳದಲ್ಲಿ, ನಿಮ್ಮಲ್ಲಿರುವಂತಹ ಒಂದು ಕೊಳದಲ್ಲಿ ಎಷ್ಟು ಮೀನು ಮರಿಗಳನ್ನು ಬಿಟ್ಟಿದ್ದೀರಿ ಮತ್ತು ಆಹಾರ ಯಾವ ಪ್ರಮಾಣದಲ್ಲಿ ಹೇಗೆ ಹಾಕುವಂಥದ್ದು? ನಾವು ಸಾಧಾರಣ 1-2 ವರ್ಷಗಳ ಹಿಂದೆ ನಾವು ಆರಂಭ ಮಾಡಿದ್ದೇವೆ. ಒಂದು ಸಲ ನಾವು ಅಂದ್ರೆ ಸಣ್ಣ ಮಟ್ಟಕ್ಕೆ ನಾವು ಕೊಳ ಮಾಡಿದ್ದೆವು. ಅದನ್ನು ನಾವು ಕೊಳವನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಆ ಒಂದು ಆ ಸಲದ ಮೀನನ್ನು ನಾವು ಮಾರ್ಕೆಟ್ ಹೇಳಿದ್ರೆ ನಾವು ಮೊದಲೇ ಹೇಳಿದೆವು, ಹೀಗೆ ನಾವು ತೆಗಿತಾ ಇದ್ದೇವೆ, ನೀವು ಬೇಕಾದವರು ಬನ್ನಿ ಅಂತೇಳಿ ನಮ್ಮ ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕಿದಾಗ ಜನ ಬಂದು ತಕೊಂಡು ಹೋಗ್ತಾ ಇದ್ರು. ಹಾಗೆ ಆ ನಂತರ ನಾವು ಸ್ವಲ್ಪ ಸುಂದರವಾಗಿ ಕೆರೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಸಾಧಾರಣ ಒಂದು 100 ರಿಂದ 500 ಮೀನುಗಳನ್ನು ಅದರಲ್ಲಿ ಬಿಡಬಹುದು. ಸ್ವಲ್ಪ ದೊಡ್ಡದಾದ ಮೇಲೆ ಒಂದು 200-300 ಹಾಕಿ ಸಾಕಿದ್ರೆ ಸಾಕಾಗ್ತದೆ ಅದಕ್ಕೆ ಆ ಕೊಳಕ್ಕೆ. ಸಾಧಾರಣ ಒಂದು ಮೀನು 1 ವರ್ಷ 1-8 ತಿಂಗಳ ನಂತರ ಆದ್ರೆ ಒಂದು 2-3 ಮೀನು 1 ಕೆಜಿ ಬರುವ ಹಾಗೆ ಬೆಳೀತದೆ ಅದು. ನಾವು ಪ್ರತಿದಿನ ನಾವು ಒಂದು 100 ಗ್ರಾಂನಷ್ಟು ಫುಡ್ ಅನ್ನು ಹಾಕ್ತೇವೆ. ಮತ್ತೆ ಅದರ ಜೊತೆಗೆ ಕೋಳಿದು ಹಿಕ್ಕೆ ಏನಾದರೂ ಸ್ವಲ್ಪ ಹಾಕಿದ್ರೆ ಅದರಲ್ಲಿ ಪಾಚಿ ಬೆಳೆಯುವ ಮೂಲಕ ಅದು ಕೂಡ ಮೀನಿಗೆ ಒಳ್ಳೆ ಆಹಾರ ಆಗ್ತದೆ. ಹಾಗಾಗಿ ಒಂದು 100 ಗ್ರಾಮಿನ ಹಾಗೆ ನಾವು ಒಂದು ಅಷ್ಟು ಮೀನಿಗೆ ಆಹಾರ ಕೊಡ್ತೇವೆ. ಅಂದ್ರೆ ಈಗ ಕೋಳಿ ಸಾಕಣೆ ಮಾಡುವಂತಹದ್ದು ಮತ್ತು ಮೀನು ಸಾಕಣೆಯನ್ನ ಜೊತೆ ಜೊತೆಯಾಗಿ ಮಾಡುವ ಉದ್ದೇಶ ಏನು? ಜೊತೆ ಜೊತೆಯಾಗಿ ಮಾಡಬಹುದು ಅಂತ ಹೇಳಿದ್ರೆ ಒಂದು ಕೋಳಿಯ ಹಿಕ್ಕೆ ಅಂದ್ರೆ ಸಾಧಾರಣ ಈ ನಮ್ಮ ಈ ಕೆರೆಯಲ್ಲಿ ಒಂದು 10-25 ಮರಿ ಕೋಳಿಗಳನ್ನು ಸಾಕಬಹುದು. ಮೀನಿನ ಕೊಳದ ಮೇಲೆನೆ ನಾವು ಇದು ಗೂಡನ್ನಿಟ್ಟು ಮಾಡಬಹುದು. ಅದೆಂತ ಹೇಳಿದ್ರೆ ಒಂದರಿಂದ ಒಂದಕ್ಕೆ ಪೂರಕವಾಗಿರ್ತದೆ. ಅದು ಕೋಳಿ ಹಿಕ್ಕಿ ಪಾಚಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ, ಅದು ಮೀನಿಗೆ ಆಹಾರ ಆಗ್ತದೆ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರದು, ಅದು ಲಿಮಿಟೇಷನ್ ಉಂಟು. ಆ ನಂತರ ನಾವದು ಆ ನೀರು ಏನು ಕೋಳಿ ಹಿಕ್ಕೆ ಬಿದ್ದದ್ದು ಮತ್ತೆ ಮೀನಿನ ವೇಸ್ಟೇಜ್ ಹೋದಂತ ನೀರು ನಮಗೆ ತರಕಾರಿಗೆ ಕೃಷಿಗೆ ಬಹಳಷ್ಟು ಎಲ್ಲ ಪೋಷಕಾಂಶಗಳನ್ನು ನೀಡುವಂತಹ ಒಂದು ಗುಣಮಟ್ಟದ ಗೊಬ್ಬರ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಸಿಗ್ತದೆ ನಮಗೆ, ಅದು ನಮಗೆ ಕೃಷಿಗೆ ಅನುಕೂಲಕ ಆಗಿರ್ತದೆ. ಈ ರೀತಿಯಲ್ಲಿ ನೀವು ತರಕಾರಿ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಿ? ಹೌದು ಹೌದು, ಮುಂದಕ್ಕೆ ಮಾಡಬೇಕು ಅಂತ ಇದೆ ಅಕ್ವಾಫೋನಿಕ್. ಅದರಲ್ಲೇ ಕೃಷಿ ಮಾಡೋದು ನಾವು ಕಾಣ್ತೇವೆ. ಅರಿವೆ ಸೊಪ್ಪು ಆಗಿರ್ಬೋದು, ಪಾಲಕ್ ಸೊಪ್ಪು ಅಂತದ್ದೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಅದಕ್ಕೆ ಸ್ವಲ್ಪ ನಾವು ಅನುಕೂಲ ನೋಡಿಕೊಂಡು ಮಾಡಬೇಕು ಅಂತ ಇದ್ದೇವೆ. ಅಳಸಂಡೆ ಬೆಂಡೆ ಅಂತದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಕೇವಲ ಅಕ್ವಾಫೋನಿಕ್ಸ್ ಅಲ್ಲಿ. ಹೌದು. ಆಮೇಲೆ ಈಗ ಜೊತೆ ಜೊತೆಗೆ ನೀವು ಜೇನು ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಸಂಕ್ಷಿಪ್ತವಾಗಿ ಹೇಳಿ ಇದರ ಬಗ್ಗೆ. ಇದು ನಾವು ಜೇನು ಕೃಷಿ ಕೂಡ ಮಾಡ್ತೇವೆ, ಮತ್ತೆ ನಮ್ಮ ಕಂಪನಿಯಿಂದ ನಾವು ಕಡಿಮೆ ದರದಲ್ಲಿ ರೈತರಿಗೆ ಎಲ್ಲ ಸಲಕರಣೆಗಳು, ಜೇನಿಗೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳು, ಗೂಡಾಗಿರ್ಬೋದು, ಸ್ಟ್ಯಾಂಡ್, ಮತ್ತೆ ಇದು ಕುಟುಂಬ, ಜೇನು ಕುಟುಂಬ, ಮತ್ತೆ ಅದಕ್ಕೆ ಬೇಕಾದ ಪರಿಕರಗಳನ್ನು ಎಲ್ಲವನ್ನು ನಾವು ರೈತರಿಗೆ ಸಿಗುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಜೇನು ತುಪ್ಪ ಕೂಡ ನಾವು 250 ರೂಪಾಯಿ ಕೆಜಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಅದರೂ ಕೂಡ ಉದ್ದೇಶ ಅಂತ ಹೇಳಿದ್ರೆ ಜನ ಹೆಚ್ಚೆಚ್ಚು ಅದನ್ನು ತಿನ್ನುವ ಹಾಗೆ ಆಗಬೇಕು. ಕಡಿಮೆ ದರದಲ್ಲಿ ಸಿಕ್ಕಿದ್ರೆ ಹೆಚ್ಚು ಜನ ಅದನ್ನು ಉಪಯೋಗ ಮಾಡ್ತಾರೆ, ಅದರ ಮೂಲಕ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂತದ್ದು ನಮ್ಮ ಉದ್ದೇಶ. ಈಗ ಇತ್ತೀಚಿನ ವರ್ಷಗಳಲ್ಲಿ ಮಳೆಯಲ್ಲಿ ಕೂಡ ಸಾಕಷ್ಟು ಏರುಪೇರು ಆಗಿರುವುದನ್ನು ನೋಡ್ತೀವಿ, ಮತ್ತೆ ಹೂವಿನಲ್ಲಿ ಅಥವಾ ಪರಾಗ ಪುಷ್ಪರಸದ ಲಭ್ಯತೆಯು ಕೂಡ ಹೆಚ್ಚು ಕಮ್ಮಿ ಆಗಿರುವುದನ್ನ ನಾವು ನೋಡ್ತೀವಿ. ಇದರಿಂದಾಗಿ ಜೇನು ಕೃಷಿಗೆ ಏನಾದರೂ ತೊಂದರೆ ಆಗಿದೆಯಾ? ತೊಂದರೆಗಳು ಆಗ್ತಾ ಇದೆ ಸರ್ ಅಂತ ಹೇಳಿದ್ರೆ, ಸ್ವಲ್ಪ ಕುಟುಂಬಗಳು ಯಾವ ಕಾರಣ ಅಂತ ಗೊತ್ತಾಗದೆ ಕುಟುಂಬಗಳು ಹೋಗುವಂಥದ್ದು. ಹೌದು, ಮತ್ತೆ ತಾಯ್ಸಕ್ ಬ್ರೂಡ್ ಆಗಿರ್ಬೋದು, ಮತ್ತೆ ಇದು ಪಾಲಾಗುವಂಥದ್ದು, ವಾತಾವರಣದ ಏರುಪೇರಿನಿಂದಾಗಿ ಅದು ಅಭಿವೃದ್ಧಿಯ ಕಾಲವನ್ನು ಬಿಟ್ಟು ಪಾಲಾಗುವಂಥದ್ದು. ಆನಂತರ ಜೇನು ಈಗ ಪರಾಗ ಸಿಕ್ಕದೇ ಇರುವ ಕಾರಣಕ್ಕಾಗಿ ಜೇನು ಉತ್ಪಾದನೆ ಕಡಿಮೆ ಆಗಿರುವಂಥದ್ದು ಅದೆಲ್ಲ ಆಗ್ತಾ ಇದೆ. ಆದರೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಜೇನು ಕೃಷಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಜೇನು ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚು ಮಾಡಿದರೆ ಅನುಕೂಲ ಆಗಲಿಕ್ಕೆ, ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಕೃತಕವಾಗಿ ಜೇನು ಕುಟುಂಬವನ್ನು ಪಾಲು ಮಾಡುವುದೆಲ್ಲ ಮಾಡ್ತೀರಾ ನೀವು? ಮಾಡ್ತಾ ಇದ್ದೇವೆ. ನಮಗೆ ಸಮಗ್ರ ಕೃಷಿ, ನಾವಂದರೆ ಜೇನು ಸಾಧಾರಣ ಮಳೆಗಾಲ ಇದು 3 ಕಾಲ ಇದೆ ಅದರಲ್ಲಿ, ಒಂದು ಅಭಾವ ಕಾಲ, ಇನ್ನೊಂದು ಎರಡನೇದು ಅಭಿವೃದ್ಧಿ ಕಾಲ, ಮೂರನೇದ್ದು ಜೇನು ತೆಗೆಯುವಂತಹ ಕಾಲ. ಹಾಗೆ ಈ ಅಭಿವೃದ್ಧಿ ಕಾಲದಲ್ಲಿ ಸಾಧಾರಣ ಇದು ಅಭಾವ ಕಾಲದಲ್ಲಿ ನಾವು ಸ್ವಲ್ಪ ಅದಕ್ಕೆ ಆಹಾರ ಕೊಡಬೇಕಾಗ್ತದೆ. ಆಹಾರ ಪ್ರಕೃತಿಯಲ್ಲಿ ಆಹಾರ ಸಿಗದೇ ಇರುವ ಕಾರಣಕ್ಕಾಗಿ ನಾವು ಸ್ವಲ್ಪ ಸಕ್ಕರೆ ಪಾಕ ಹಾಕಿ ಕೊಡಬೇಕಾಗ್ತದೆ. ಆಗಸ್ಟ್ ನಂತರದ ದಿನಗಳಲ್ಲಿ ಅಭಿವೃದ್ಧಿ ಕಾಲ ಅಂತೇಳಿ ಅದು ಬೆಳೀತದೆ. ಅದನ್ನು ನಾವು ಒಂದು ಪೆಟ್ಟಿಗೆಯಲ್ಲಿ ಅರ್ಧದಷ್ಟು ಭಾಗವನ್ನು ಇನ್ನೊಂದು ಪೆಟ್ಟಿಗೆಗೆ ಹಾಕಿಕೊಂಡು ಅದನ್ನು ಸ್ವಲ್ಪ ಒಂದು ಅರ್ಧ 100-200 ಕಿಲೋಮೀಟರ್ ದೂರದಲ್ಲಿ ಇಟ್ಟಾಗ ಇಲ್ಲಿ ಇದು ಡೆವಲಪ್ ಆಗ್ತದೆ, ಅದು ಡೆವಲಪ್ ಆಗ್ತದೆ. ಹಾಗೆ ನಾವು ಈ ಜೇನು ಹೊಸ ರಾಣಿಕರಣ ಮಾಡ್ತದೆ, ಅದನ್ನು ನಾವು ನೋಡ್ತಾ ಇರಬೇಕು, ಸ್ವಲ್ಪ ಗಮನ ಕೊಡ್ತಾ ಇರಬೇಕು. ಆವಾಗ ಅದು ಎರಡು ಡಿವೈಡ್ ಆಗ್ತದೆ, ಆ ಎರಡರಲ್ಲಿ ಕೂಡ ಅಭಿವೃದ್ಧಿಯಾಗಿ ಅದು ಮತ್ತೆ ಜೇನು ಎರಡು ಬಾಕ್ಸಿನ ಪೆಟ್ಟಿಗೆಯಲ್ಲಿ ಕೂಡ ಜೇನು ಸಿಗ್ತದೆ ಅದರಲ್ಲಿ. ಈಗ ಮೊಜಂಟಿ ಜೇನಿಗೂ ಕೂಡ ಸಾಕಷ್ಟು ಬೇಡಿಕೆ ಇದೆ, ಅದನ್ನು ಬೆಳೆಸುವಂತ ಒಂದು ಪ್ರಯತ್ನ ಮಾಡಿದ್ರ? ಅದು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮಗೆ ಅದು ಕುಟುಂಬ ತಂದು ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಸ್ವಲ್ಪ ಈಗ ಜೇನಿನಲ್ಲಿ ಸ್ವಲ್ಪ ಅಧ್ಯಯನಗಳನ್ನು ಮಾಡ್ತಾ ಇದ್ದೇವೆ. ಅದನ್ನು ಡೆವಲಪ್ ಮಾಡುವಾಗಿರ್ಬೋದು, ಅದಕ್ಕೆ ಬೇಕಾದ ಪರಿಕರಗಳನ್ನು ರೈತರು ಕೂಡ ನಾವು ಚರ್ಚೆ ಮಾಡಿಕೊಂಡು ಅದನ್ನು ಮಾರಾಟ ಮಾಡಲಿಕ್ಕೆ ಬೇಕಾದ್ದು, ಅಂದ್ರೆ ಹೆಚ್ಚೆಚ್ಚು ಮಾರಾಟ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ರೈತರಿಗೆ ಹೆಚ್ಚೆಚ್ಚು ನಾವು ಭರವಸೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆಸಿ ನಾವು ತಗೊಳ್ತೇವೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಅದು ಡಿವೈಡ್ ಮಾಡುವಂಥದ್ದು ಕೂಡ ಹಾಗೆ, ನಾವು ಇವಾಗ ಬೇರೆಯವರಿಂದ ತಗೊಳ್ಳೋದಕ್ಕೆ ನಮ್ಮ ರೈತರು ಅಲ್ಲಲ್ಲಿ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆದರೆ ಹಾಗೆ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ನಾವು ಮತ್ತೆ ಜೇನು ಕೃಷಿ ತರಬೇತಿಗೆ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ವತಿಯಿಂದ. ಹಾಗೆ ರೈತರಿಗೆ ಮತ್ತೆ ಯಾವಾಗ ನಾವು ಅವರು ಬಂದರೂ ಕೂಡ ನಾವು ಅದನ್ನು ನಮಗೆ ಸಾಧ್ಯ ಆಗುವಷ್ಟು ಮಟ್ಟಿಗೆ ರೈತರಿಗೆ ಹೇಳಿಕೊಡ್ತಾ ರೈತರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ರೈತರು ಎದುರಿಸುವಂತಹ ಸವಾಲುಗಳಲ್ಲಿ ಮಾರುಕಟ್ಟೆ ಸವಾಲು ಬಹಳಷ್ಟು ದೊಡ್ಡದು. ಉತ್ಪಾದನೆ ಮಾಡಿದ ನಂತರ ಹೋಗಿ ಮಾರುಕಟ್ಟೆ ಎಲ್ಲಿದೆ ಅಂತ ಹುಡುಕುವುದರ ಬದಲಿಗೆ ಪ್ರಾರಂಭದ ಹಂತದಲ್ಲೇ ಎಲ್ಲಿ ಮಾರುಕಟ್ಟೆ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಇತ್ತೀಚಿನ ಬೆಳವಣಿಗೆಗಳು ಏನೇನು, ಯಾವ ರೀತಿ ಮಾರುಕಟ್ಟೆಯನ್ನು ಕಂಡುಕೊಳ್ಳಬಹುದು? ಈಗ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದ ನಂತರ ಈ ಮಾರುಕಟ್ಟೆ ಬಹಳಷ್ಟು ಕುಸಿತ ಕಂಡಿದೆ. ಅಂದ್ರೆ ತುಂಬಾ ಜನ ಈಗ ವ್ಯಾಪಾರಸ್ಥರಾಗಿರ್ಬೋದು, ರೈತರಾಗಿರ್ಬೋದು, ಮಾರುಕಟ್ಟೆ ಸಿಗದೇ ಇರುವ ಕಾರಣಕ್ಕಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ನಾವೆಂತ ಹೇಳಿದ್ರೆ ಈ ರೈತರು ಈ ಸಮಗ್ರ ಕೃಷಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗಬೇಕು, ಮತ್ತೆ ನಮ್ಮ ಸುತ್ತಮುತ್ತ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ನಾವು ಈಗ ಎಲ್ಲವೂ ಆಗಿರ್ಬೋದು, ಅಣಬೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಸಮಗ್ರ ಕೃಷಿಗೆ ಸಂಬಂಧಪಟ್ಟು ಎಲ್ಲವನ್ನು ಮಾಡ್ತೇವೆ. ನಾವು ಅದನ್ನು ಏನು ಮಾಡ್ತೇವೆ ಈಗ, ಅದು ನಮಗೀಗ ಒಂದು 10, 20, 50 ಜೇನು ಕುಟುಂಬವನ್ನು ನಾವು ಸಾಕಲಿಕ್ಕೆ ಸಾಧ್ಯ ಆದರೆ ಅದನ್ನು ಮಾತ್ರ ಸಾಕ್ತೇವೆ. ಅದಕ್ಕೆ ಮಾರುಕಟ್ಟೆ ಹುಡುಕಿದ್ರೆ ರೈತರೇ ಪ್ರಯತ್ನ ಮಾಡಬೇಕು. ಅದನ್ನೆಲ್ಲ ಅಂದರೆ ಎಲ್ಲಿ ಮಾರಾಟ ಮಾಡ್ಬೋದು ಅಂತ ಹೇಳುವಂಥದ್ದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು. ಮತ್ತೆ ಜನರಿಗೂ ಹಾಗೆ, ಈಗ ತರಕಾರಿ ನಾವು ಇಲ್ಲಿ ಬೆಳೆಸಿದಂಥ ಸಂದರ್ಭದಲ್ಲಿ, 1 ಎಕರೆ ತರಕಾರಿ ಬೆಳೆಸಿದಂಥ ಸಂದರ್ಭದಲ್ಲಿ ಕೊರೋನಾ ಬಂದು 15 ದಿವಸ ಎಲ್ಲಿಂದ ತರಕಾರಿ ಬರ್ತಿರ್ಲಿಲ್ಲ, ಆವಾಗ ನಮ್ಮದೆಲ್ಲ ಸೇಲ್ ಆಗ್ತಿತ್ತು. ಹಾಗೆ ತಾಪತ್ರಯಗಳು ಬಂದಾಗ ಕೂಡ ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಮಾತ್ರ ನಾವು ಮಾಡಿಕೊಂಡು ಮತ್ತೆ ಎಲ್ಲ ರೈತರು ಜೊತೆಯಾಗಿ ಒಗ್ಗಟ್ಟಾಗಿ ಮಾರುಕಟ್ಟೆಗೆ, ನಮ್ಮ ಅಭಿಪ್ರಾಯ ಗ್ರಾಮ ಮಟ್ಟದಲ್ಲೇ ಒಂದು ಸಂತೆ, ಪ್ರತಿ ಸಂತೆ ಆಗಬೇಕು. ಮತ್ತೆ ಗ್ರಾಮ ಮಟ್ಟದಲ್ಲೇ ಎಲ್ಲವೂ ರೈತರು ಬೆಳೆಸುವಂತ ಎಲ್ಲವನ್ನು ತಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ವ್ಯಾಪಾರಿಗಳಾದ್ರೂ ಅಲ್ಲಿ ಬಂದು ರೈತರು ಹೇಳಿದ ರೇಟಿಗೆ ತಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಹಾಗೆ ಗ್ರಾಮ ಮಟ್ಟದಲ್ಲೇ ಸಂತೆಗಳಾದ್ರೆ ತುಂಬಾ ಅನುಕೂಲ ಆಗ್ತದೆ ಜನರಿಗೆ ಅಂತ ಹೇಳಿದ್ರೆ, ಈಗ ಹಳ್ಳಿಯಲ್ಲಿ ಸಿಗುವಂತ ಕೋಕಂ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಅಂಥದ್ದೆಲ್ಲ ಬಹಳಷ್ಟು ಅಂದ್ರೆ ಪೌಷ್ಟಿಕ ಆಹಾರ ಇರುವಂತ ಸಾಮಗ್ರಿಗಳು ಕೊಳ್ತು ಹೋಗುವಂತ ಪರಿಸ್ಥಿತಿ ಇವತ್ತಿದೆ. ಹಲಸಿನಕಾಯಿ ಆಗಿರ್ಬೋದು, ಮತ್ತೆ ಮಾವಿನಕಾಯಿ ಕೂಡ ಹಳ್ಳಿಯಲ್ಲಿ ಮಾವಿನ ಕಾಟು ಮಾವಿನ ಹಣ್ಣಾಗಿರ್ಬೋದು, ಹಾಗೆ ಪ್ರಕೃತಿ ಸಮೃದ್ಧವಾಗಿ ಸಿಗುವಂತ ಎಲ್ಲವೂ ಕೂಡ ಮಾರುಕಟ್ಟೆ ಸಮಸ್ಯೆಯಿಂದಾಗಿ ಇದು ನಷ್ಟ ಆಗ್ತಾ ಇದೆ, ಮತ್ತೆ ಅದು ಬೇಕಾದವರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸ್ಥಳೀಯವಾಗಿ ಮಾರುಕಟ್ಟೆ ನಿರ್ಮಾಣ ಮಾಡಿದ್ರೆ ಅದು ತುಂಬಾ ಅನುಕೂಲ ಆಗ್ತದೆ ಜನರಿಗೆ ಕೂಡ. ಈ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಎಲ್ಲ ಉಳಿತದೆ, ಹೋಗುವವರಿಗೆ, ಬರುವವರಿಗೆ, ತಕ್ಕೊಳ್ಳುವವರಿಗೆ, ಬೇರೆಯವರಿಗೆ ಹೋಗ್ಬೇಕಾಗಿಲ್ಲ ತರಕಾರಿ ತರಲಿಕ್ಕೆ ಆಗಿರ್ಬೋದು ಅಥವಾ ಹಾಗೆ. ಮತ್ತೆ ತರಕಾರಿ ಎಲ್ಲ ಮಾಡುವಾಗ ಭಾರಿ ಲಾಭ ಅಂತ ಆಗುದಿಲ್ಲ, ಆದ್ರೆ ನಮಗೆ ಒಳ್ಳೆ ಆಹಾರ ಸಿಗ್ತದೆ, ಮತ್ತೆ ನಮ್ಮ ಅದಕ್ಕೆ ಖರ್ಚು ಮಾಡಿದ ದುಡ್ಡು ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಾಡಿದ್ರೆ ಅದು ಒಳ್ಳೆ ಒಳ್ಳೆ ಆಹಾರ ಜನರಿಗೆ ಸಿಗುವಂತ ಆಗ್ತದೆ. ಈಗ ರೈತರ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳ ಒಂದು ರೀತಿಯ ಮೌಲ್ಯವರ್ಧನೆ ಹೇಗೆ ಮಾಡಬಹುದು ಅಂತ ಈಗ ಬೇರೆ ಬೇರೆ ಹೇಳಿದ್ರೆ, ನೀವು ಜೇನನ್ನಾಗ್ಬೋದು ಅಥವಾ ಒಂದು ಕೋಕಂ ಆಗ್ಬೋದು ಅಥವಾ ಬೇರೆ ಬೇರೆ ತರಕಾರಿಗಳಾಗ್ಬೋದು, ಹಣ್ಣುಗಳಾಗ್ಬೋದು, ಇವುಗಳನ್ನ ನೇರವಾಗಿ ಮಾರಾಟ ಮಾಡೋದ್ರ ಬದಲಿಗೆ ಒಂದಷ್ಟು ಅದನ್ನ ವ್ಯಾಲ್ಯೂ ಅಡಿಷನ್ ಅಥವಾ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದಿದ್ರೆ ಹೇಗೆ? ಮೌಲ್ಯವರ್ಧನೆ ಮಾಡ್ಬೋದು, ಎಲ್ಲಾ ಉತ್ಪನ್ನಗಳನ್ನು ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಖಂಡಿತ ಜನರಿಗೆ ಲಾಭ ಆಗ್ತದೆ, ಇನ್ನೊಂದು ಊರಿನಲ್ಲೇ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ಅಂತ ಹೇಳಿದ್ರೆ ಈಗ ನೆಲ್ಲಿಕಾಯಿ ಆಗಿರ್ಬೋದು, ಅದನ್ನೊಂದು ಸಕ್ಕರೆ ಪಾಕದಲ್ಲಿ ಹಾಕುವಂಥದ್ದು, ಶುಂಠಿ ಆಗಿರ್ಬೋದು ಅದರ ರಸ ತೆಗೆಯುವಂಥದ್ದು, ಅದರನ್ನು ಸಿರಪ್ ಮಾಡುವಂಥದ್ದು, ಮತ್ತೆ ಕೋಕಂ ಇದು ರಸಂ, ಮತ್ತೆ ತೊಪ್ಪೆಯನ್ನು ಒಣಗಿಸುವಂಥದ್ದು. ಈ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಇಲ್ಲಿಯ ವಾತಾವರಣಕ್ಕೆ ನಮ್ಮ ಬಿಸಿಲಿದ್ರೆ ಇರ್ತದೆ, ಇಲ್ಲದಿದ್ರೆ ಇಲ್ಲ. ಆ ಟೈಮಿಗೆ ಅದು ಒಣಗಲಿಲ್ಲ ಅಂತ ಹೇಳಿದ್ರೆ ಅದು ಹಾಳಾಗುವ ಸಾಧ್ಯತೆಯೇ ಜಾಸ್ತಿ ಇರೋದ್ರಿಂದ ಈ ಡ್ರೈಯರ್ಗಳು, ನಮಗೆ ಡ್ರೈಯರ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಡ್ರೈಯರ್ ಬಹುಶಃ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಸೋಲಾರ್ ಡ್ರೈಯರ್ ಆದ್ರೂ ಸಹ ಅದು ಕೂಡ ಈ ಕ್ವಾಲಿಟಿ ಪ್ರೊಡಕ್ಷನ್ ಅಂದ್ರೆ ಅವರು ಈಗ ಗುಣಮಟ್ಟ ಅಂತ ಹೇಳಿದ್ರೆ ನಾವು CFTRI ಮತ್ತೆ ICAR ಅಂತವರೆಲ್ಲ ಹೇಳುವ ಪ್ರಕಾರ ಈ ಫಾರಿನ್ ಕಂಟ್ರೀಸಿಗೆ ಹೋಗುವಷ್ಟು ಗುಣಮಟ್ಟದ ಉತ್ಪಾದನೆ ನಾವು ಹಳ್ಳಿಯಲ್ಲೇ ಮಾಡುವ ಹಾಗೆ ಆಗ್ಬೇಕು. ಆವಾಗ ಮಾತ್ರ ರೈತರಿಗೆ, ಜನರಿಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಮತ್ತೆ ಆ ಉತ್ಪಾದನೆಯನ್ನು ನಾವು ಮಾರುಕಟ್ಟೆ ಮಾಡಲಿಕ್ಕೆ ಮುಲಾಜಿಲ್ಲದೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಆ ಗುಣಮಟ್ಟವನ್ನು ಕಾಯ್ಲಿಕ್ಕೆ ಬೇಕಾದ ತಂತ್ರಜ್ಞಾನವನ್ನು ನಮ್ಮ ಹಳ್ಳಿಗಳಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಸರ್ಕಾರ ಒಂದು ಗಮನ ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಬಹಳ ಸಂತೋಷ ಸುಕನ್ಯ ಅವರೇ. ಮೀನು ಸಾಕಣೆಯನ್ನ ಕೋಳಿ ಸಾಕಣೆಯ ಜೊತೆ ಜೊತೆಗೆ ಮಾಡ್ತಾ ಇದ್ರಿ, ಜೊತೆಗೆ ರೈತ ಉತ್ಪಾದಕ ಕಂಪನಿಯ ಮೂಲಕ ಒಂದು ಸಂಘಟಿತರಾಗಿ ರೈತರು ಯಾವ ರೀತಿ ಅಭಿವೃದ್ಧಿ ಹೊಂದಬಹುದು ಎನ್ನುವುದನ್ನು ಕೂಡ ನೀವು ನಿಮ್ಮ ಅನುಭವದಿಂದ ಕಂಡುಕೊಂಡಿದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮೀನು ಸಾಕಣೆ ಅನುಭವದ ಕುರಿತು ಸುಕನ್ಯಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಈಗ ಹೈನುಗಾರಿಕೆ ಮತ್ತು ಟೈಲರಿಂಗ್ ಅನುಭವದ ಕುರಿತು ಸೀತಾ ಮತ್ತು ಗಣೇಶ್ ಗಾಣಿಗ ಅವರ ಜೊತೆ ನಡೆಸಿರುವ ಸಂದರ್ಶನವನ್ನ ಕೇಳೋಣ. ಕೇಳುವರೆ, ಇವತ್ತು ನಮ್ಮ ಜೊತೆಗೆ ಬೈಂದೂರು ತಾಲೂಕು ತಗ್ಗರಸೆಯ ಸೀತಾ ಗಾಣಿಗ ಹಾಗೂ ಗಣೇಶ್ ಗಾಣಿಗ ಅವರಿದ್ದಾರೆ. ಅವರ ಅನುಭವನ ಇವತ್ತು ಕೇಳೋಣ. ಸೀತಾ ಅವರೇ ನಮಸ್ಕಾರ. ನಮಸ್ಕಾರ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಕೇಳುವರೆ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಸೀತಾ ಗಾಣಿಗ ಅವರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂಥವರು, ಹಾಗೆಯೇ ಗಣೇಶ್ ಅವರು ಸ್ವಉದ್ಯೋಗವಾಗಿ ಟೈಲರಿಂಗ್ ಹಾಗೂ ಹವ್ಯಾಸವಾಗಿ ನಾಟಕಕಾರರಾಗಿ ನಟರಾಗಿಯೂ ಕೂಡ ಆಕಾಶವಾಣಿ ದೂರದರ್ಶನದಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನೀಡಿದಂಥವರು. ಅವರ ಅನುಭವ ಇದೀಗ ನಮ್ಮ ಜೊತೆಗೆ. ಸೀತಾ ಅವರೇ ಹೇಳಿ, ಈ ಹೈನುಗಾರಿಕೆಯಲ್ಲಿ ನಿಮಗೆ ಎಷ್ಟು ವರ್ಷದ ಅನುಭವ, ಯಾವ ರೀತಿ ನೀವು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಹೈನುಗಾರಿಕೆ 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಎಷ್ಟು ಹಸುಗಳನ್ನು ಸಾಕ್ತಾ ಇದ್ರಿ? ಈಗ ಒಂದೆರಡು ಇದ್ದು, ಒಂದು ಮೊದಲೆಲ್ಲ ಒಂದು 3-4 ಸಾಕ್ತಾ ಇದ್ದು, ಈಗ ಸ್ವಲ್ಪ ಆತಿಲ್ಲ ಅಂತ ಸ್ವಲ್ಪ ಕಡಿಮೆ ಮಾಡಿದ್ದು. ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ? ಈಗ ಎರಡಿದ್ದು. ಏನೇನು ಮಾಡ್ತೀರಿ ಹೈನುಗಾರಿಕೆ ಹಸು ಸಾಕಣೆ ಅಂದ್ರೆ? ಅಂದ್ರೆ ಹುಲ್ಲಾಕುದು, ಅಕ್ಕಿ ಹಾಕುದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಏನೇನು ಮಾಡ್ತೀರಿ? ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಟಿಗೆ ಕ್ಲೀನ್ ಮಾಡಿ. ಕೆಲವರಿಗೆಲ್ಲ 3 ಗಂಟೆಗೆ ಬೆಳಿಗ್ಗೆ ಆಗ್ತದಂತೆ? ಇಲ್ಲ, 5 ಗಂಟೆಗೆ ಹೇಳುದು. 5 ಗಂಟೆಗೆ 5 ಗಂಟೆಗೆ ಎದ್ದು ಕಟ್ಟಿಗೆ ಕ್ಲೀನ್ ಮಾಡಿ ಹಾಲು ತೆಗೆದು, ಹಾಲೆಲ್ಲ ತೆಗೆದಿಟ್ಕೊಂಡು ಆಮೇಲೆ ದನಕ್ಕೆಲ್ಲ ತಿಂಡಿ ಎಲ್ಲ ಹಾಕಿ ಹಾಲನ್ನು ಡೈರಿ ಕೊಡುದು, ಮತ್ತೆ ನಾವು ತಿನ್ನು ತಿಂದಿದ್ವಿ ಮನೆಯವರು. ಈಗ ಎರಡು ಹಸುವಿನಿಂದ ಎಷ್ಟು ಹಾಲು ಸಿಗ್ತದೆ ನಿಮಗೆ? ಈಗ ಎರಡು ಹಸುವಿನಿಂದ ಒಂದು 20 ಲೀಟರ್. 20 ಲೀಟರ್ ಎರಡು ಹೊತ್ತು ಸೇರಿ? ಎರಡು ಹೊತ್ತು ಸೇರಿ. ಕರು ಇದೆಯಾ? ಕರು ಇಲ್ಲ, ಸ್ವಲ್ಪ ಟೈಮ್ ಇದ್ದಿತ್ತು, ಈಗ ಇಲ್ಲ. ಮಾರಾಟ ಮಾಡಿದ್ರ? ಗಂಡು ಕರು ಅಂತ ಮಾರಾಟ ಮಾಡಿದೆ. ಗಂಡು ಕರು ಅಂತ ತಗೊಂಡು ಹೋಗೋರು ಇದ್ದಾರ? ಇದ್ದಾರೆ. ಈಗ ಹಸುಗಳಿಗೆ ಮೇವು ಎಲ್ಲ ಹಾಕ್ಬೇಕಲ್ಲ, ನೀವು ಹುಲ್ಲು ಎಲ್ಲ ನೆಟ್ಟು ಬೆಳೆಸಿದೀರಾ, ಹೇಗೆ ಇದು? ನೆಟ್ಟು ಬೆಳೆಸ್ಲಿಲ್ಲ, ತಕೊಳ್ಳುದೆ. ಖರ್ಚು ಜಾಸ್ತಿ ಆಗೋದಿಲ್ಲ, ಅದ್ರದ್ದು ಗೊಬ್ಬರ ಎಲ್ಲ ಕೊಟ್ಟು, ಬೇರೆಯವ್ರಿಗೆ ತೋಟ ಮನೆ ಇದ್ದವ್ರಿಗೆ ಕೊಟ್ಟು, ಅದ್ರದ್ದು ಗೊಬ್ಬರ ಕೊಟ್ಟರು, ಅವ್ರು ಹುಲ್ಲು ಕೊಡ್ತಾರೆ ನಮ್ಗೆ ವರ್ಷ ವರ್ಷ. ನೀವು ಹೋಗಿ ತಗೊಂಬರ್ಬೇಕಾ? ಹೌದು, ನಾವು ಹೋಗಿ ತಗೊಂಡು. ಅವ್ರ ಗದ್ದೆ ಹಸಿ ಹುಲ್ಲು ಹಾಕೋದಿಲ್ವಾ? ಹಸಿ ಹುಲ್ಲು ಹಾಕ್ತು, ಒಣ ಹುಲ್ಲು ಹಸಿ ಹುಲ್ಲು ಬೆರಕೆ ಮಾಡಿ ಹಾಕು, ಮಿಕ್ಸ್ ಹಾಕಿ. ಹಸಿ ಹುಲ್ಲು ಕೂಡ ಸಿಗ್ತದೆ ನಿಮಗೆ ಹೊರಗಡೆ? ಸಿಗ್ತದೆ. ಅವ್ರು ನೆಟ್ಟು ಬೆಳೆಸಿದ್ದು ಹಾಗೆ ಕಾಡು ಹುಲ್ಲ? ಕಾಡು ಹುಲ್ಲು ಸಿಗ್ತದೆ, ಮತ್ತೆ ಪಕ್ಕದಲ್ಲೆಲ್ಲ ತಕೊಳ್ಳುದು, ಸ್ವಲ್ಪ ರೇಟ್ ಕೊಟ್ಟು ತಕೊಳ್ಳುದು. ಈ ಬೈ ಹುಲ್ಲೆಲ್ಲ ಎಷ್ಟು ರೇಟ್ ಇರ್ತದೆ? ಭತ್ತದ ಹುಲ್ಲು ಸೂಡಿಗೆ 4 ರೂಪಾಯಿ 5 ರೂಪಾಯಿ ಎಲ್ಲ ಇರ್ತದೆ. ಮೊದ್ಲಿಂದ ಅಷ್ಟೇ ಇತ್ತು, ಈಗ ಜಾಸ್ತಿ ಆಗಿದೆ? ಈಗೀಗ ಜಾಸ್ತಿ ಆಯ್ತು, ಮೊದ್ಲೆಲ್ಲ ಅಷ್ಟಿಲ್ಲ. ಅಂದ್ರೆ ಭತ್ತ ಬೆಳೆಯುವರೆ ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ಮತ್ತೆ ಮಿಷನ್ ಅಲ್ಲಿ ಕಟೈನ್ ಮಾಡ್ತಾರಲ್ಲ, ಈಗ ಸೂಡಿ ಇಲ್ಲ, ಸೂಡಿ ಕಡಿಮೆ ಆಯ್ತು. ಅದು ಹೇಗೆ ತೂಕ ಲೆಕ್ಕ ಮಾರಾಟ ಮಾಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಅದು ಇಂತಿಷ್ಟು ಸೆಣ್ಸ್ ಗೆದ್ದೆ ನಾವು ತಕ್ಕ ವಹಿಸ್ಕಂ, ನಾವು ಮನೇಲಿ ತಂದು ಕುತ್ರಿ ಹಾಕಿ ಇಟ್ಕಂ. ಈಗ ಮೆಷಿನ್ ಅಲ್ಲಿ ಕತ್ತರಿಸಿದ್ರೆ ಅದರಿಂದ ಹುಡಿ ಹುಡಿ ಆಗ್ತದ? ಹೇಗೆ ಹುಡಿ ಆಗ್ತದೆ? ಇದ್ರಷ್ಟು ಒಳ್ಳೆ ಆಗುದಿಲ್ಲ. ಆಗುದಿಲ್ಲ, ಕಟ್ಟಿನ ದನಗಳಿಗೆ ಗೊತ್ತಾಗ್ತದೆ ಇದು? ಗೊತ್ತಾಗುತ್ತೆ, ಜೈ ತಿನ್ನು ಕೊದ್ಲಾಯ್ಕತ್ತಲ್ಲ, ಇದು ಒಂಥರ ಬೂಡಿ ಪುಡಿ ಬೇಗ ತಿಂತು ಖಾಲಿ ಆಗಿಬಿಡುತ್ತೆ ಬೇಗ. ಹಿಂಡಿ ಎಲ್ಲ ಹೇಗೆ ಕೊಡ್ತೀರಿ? ಹಿಂಡಿ ಒಂದು 10 ಲೀಟರ್ ಹಾಲು ಕೊಡೋದೇ ನಿಮಗೆ 9 ಕೆಜಿ ಹಿಂಡಿ ಬೇಕಾಗ್ತದೆ. 10 ಲೀಟರ್ ಹಾಲಿಗೆ 9 ಕೆಜಿ ಹಿಂಡಿ ಬೇಕು. ಕೊಡುವ ವಿಧಾನ ಹೇಗೆ? ಬೆಳಿಗ್ಗೆ ಇಷ್ಟು ಕೊಡೋದು, ಮಧ್ಯ ಮೇಲೆ ಇಷ್ಟು ಕೊಡೋದು ಅಂತ ಉಂಟು? ಒದ್ದೆ ಮಾಡಿ ಕೊಡ್ಬೇಕಾ, ನೀರ್ ಹಾಕಿ ಕೊಡ್ಬೇಕಾ? ಸ್ವಲ್ಪ ಒದ್ದೆ ಮಾಡಿ ಕೊಡ್ಬೇಕು, ನೆನೆಸಿ ಕೊಡ್ಬೇಕು. ಹಾಲು ಕರಿಯುವಾಗಲೇ ಕೊಡೋದು ಅಥವಾ ನಂತರ ಕೊಡೋದು? ನಮ್ಮ ಅನುಕೂಲ, ನಾವು ಬೇಗ ಎದ್ರೆ ಕೊಟ್ಟು ಫಸ್ಟೇ ಕೊಟ್ಕೊಂತು, ಲೇಟ್ ಆಗಿ ಒಂಚೂರು ಎದ್ರೆ ಫಸ್ಟ್ ಹಾಲು ತಕ್ಕೊಂಡು ಆಮೇಲೆ ಕೊಡ್ತು. ಹಂಗೆ ಈಗ ಹಿಂಡಿ ಕೊಡದಿದ್ರು ಕೂಡ ಹಾಲು ಕೊಡ್ತದೆ? ಅಂದ್ರೆ ಹಿಂಡಿ ಕೊಡದೆ ಹಾಲು ಕೊಡೋದಿಲ್ಲ, ಕಡೆಗೆ ಹಾಕಿದ್ರೆ ತೊಂದರೆ ಇಲ್ಲ. ಮೊದಲು ನನಗೆ ತಿಂಡಿ ಕೊಟ್ಟರೆ ಮಾತ್ರ ಹಾಲು ಕೊಡೋದು ಅಂತ ಹೇಳಿ? ಇಲ್ಲ ಇಲ್ಲ, ಹಾಗೇನಿಲ್ಲ, ನಾವು ಅಭ್ಯಾಸ ಮಾಡ್ಕೊ ಬಂದಂಗಿತ್ತು. ಒಂದ್ ದಿವಸ ಅಭ್ಯಾಸ ಬದಲಾಯಿಸೋದಪ್ಪ? ಬದಲಾಯಿಸಿದ್ರು ತೊಂದರೆ ಇಲ್ಲ, ಅಡ್ಜಸ್ಟ್ ಆಗ್ತದೆ. ಆಮೇಲೆ ಏನೇನು ಕಾಯಿಲೆಗಳೆಲ್ಲ ಬರ್ತವೆ, ಕಾಯಿಲೆ ಬಾರದ ಹಾಗೆ ಏನ್ ಮಾಡ್ತೀರಿ? ಕಾಯಿಲೆ ಬರೋದೇ ಜಾಸ್ತಿ ಮರ್ರಿ, ಜ್ವರ ಬರುತ್ತೆ. ಜ್ವರ ಬಂದ್ರೆ ಏನಾಗ್ತದೆ? ಸೆಕೆ ದಿನ ಬಂದವಾಗ ಜ್ವರ ಬರುತ್ತೆ, ಅದಕ್ಕೆ ಅವಾಗ ಸ್ವಲ್ಪ ತಣ್ಣೀರು ಹಾಕ್ಬೇಕು, ಒದ್ದೆ ಒದ್ದೆ ಮಾಡ್ತಾ ಇರ್ಬೇಕು. ಜ್ವರ ಬಂದ್ರೆ ಎಲ್ಲ ಹಾಲೆಲ್ಲ ಕಡಿಮೆ ಆಗ್ತದೆ? ಹಾಲು ಕಡಿಮೆ ಆಗ್ತದೆ, ಕೂಡಲೇ ಡಾಕ್ಟರ್ ಕರೆಸ್ಬೇಕಂತ. ಜ್ವರ ಬಿಟ್ಟು ಬೇರೆ ಏನ್ ಬರ್ತದೆ? ಜ್ವರ ಬಿಟ್ಟು ಮತ್ತೆ ಇದು ಏನಾದ್ರೂ ಆಹಾರದಲ್ಲಿ ಕೆಚ್ಚಲ್ ಬಹು ಬರ್ತದೆ, ಅದು ನಾವು ಜಾಗ್ರತೆ ಮುಖ್ಯ. ಜಾಗ್ರತೆ ಅಂದ್ರೆ ಹೇಗೆ? ಜಾಗ್ರತೆ ಅಂದ್ರೆ ಹಟ್ಟಿ ಕ್ಲೀನ್ ಇಡ್ಬೇಕು ಒಂದು, ಮತ್ತೆ ಹಾಲು ಕರೆದು ಟೈಮ್ ಮೀರಿ ಹಾಲು ಕರಿಬಾರ್ದು, ಟೈಮ್ ಟೈಮಿಗೆ ಹಾಲು ಕರಿಬೇಕು. ಕರ ಹಾಕ ಟೈಪಿಂಗ್ ಹೊತ್ತು ಜಾಸ್ತಿ ಒತ್ತಡ ಇರ್ತಲ್ಲ ಅಲ್ಲ, ಆವಾಗ ಜಾಸ್ತಿ ಕರಿಬೇಕು, ಬೇಗ ಬೇಗ ಕರಿಬೇಕು. ಒಂದು ಟೈಮ್ ಜಾಸ್ತಿ ಹೊತ್ತು ಮೂರು ಹೊತ್ತು ಕರಿವಲ್ಲ, ನಾಲ್ಕು ಹೊತ್ತು ಕರೆದ್ರು ಆಯ್ತು. ಹಾಗೆ ಅದೆಲ್ಲ ನೋಡಿ ಒಳ್ಳೆ ರೀತಿಯ ನೋಡ್ಕೊಂಡ್ರೆ ಕೆಚ್ಚಲು ಬಹು ಕಡಿಮೆ ಆಗ್ತದೆ. ಹಟ್ಟಿ ಕ್ಲೀನ್ ಇರುವುದೇ ಮುಖ್ಯ. ಸಗಣಿ ಮೇಲೆ ಮಲ್ಕೊಂಡ್ರೆ ಮಲೆ ಇಟ್ಕೊಂಡು ಮಲ್ಕೊಂತವಲ್ಲ ಕೆಚ್ಚಲ, ಅಷ್ಟೊತ್ತಿಗೆ ಅದ್ರ ಮೇಲೆ ಮಲ್ಕೊಂಡಳಿಗ ಅದಕ್ಕೆ ಜ್ವರ ಬಾಬು, ಇದು ಕೆಚ್ಚಲು ಬಾಬು ಜಾಸ್ತಿ. ಆಮೇಲೆ ಕಾಲು ಬಾಯಿ ಜ್ವರ ಅಂತ ಬರ್ತದ? ಅದಕ್ಕೆಲ್ಲ ಮೆಡಿಸಿನ್ ಹಾಕ್ತಾರಲ್ಲ, ಅಲಸಿ ಆರು ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ. ಈಗ ಇಂಜೆಕ್ಷನ್ ಕೊಡುದು ಅಂತ ಇರ್ತದಲ್ಲ, ಬೇರೆ ಏನಾದ್ರು ಇಂಜೆಕ್ಷನ್ ಇರ್ತದ? ಈ ಬೇರೆ ಇಂಜೆಕ್ಷನ್ ಅದೇ ಹುಷಾರಿಲ್ದ್ರೆ ಕೊಡ್ತಾರೆ ಅಷ್ಟೇ, ಅವು ಖುಷಿ ಜ್ವರ ಬಂದ್ರೆ ಕೊಡ್ತಾರೆ. ಈಗ ಹಾಲಿನ ಡೈರಿ ನಿಮ್ಮ ಮನೆ ಹತ್ರ ಉಂಟಾ? ಹೇಗೆ ಹತ್ರ ಉಂಟು? ಇಲ್ಲ ಹತ್ರ ಉಂಟು. ನೀವು ತಗೊಂಡೋಗ್ತೀವಿ? ನಾವು ತಗೊಂಡು, ನಾವು ನಮ್ಮ ಮಗನು ತಗೊಂಡೋಗ್ತಾ. ಸರಿ, ಗಣೇಶ್ ಅವರು ನಿಮ್ಮ ಹಸುವಿನ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಹಸುವಿನ ಕಂಡ್ರೆ ಗಣೇಶ್ ಅವರಿಗೆ ಪ್ರೀತಿ ಇದೆಯಾ? ನಮಗೂ ಬಹಳ ಪ್ರೀತಿ ಇದೆ, ಯಾಕಂದ್ರೆ ಅವರಿಗೆ ನಾನು ಹಸು ಕೆಲಸ ಬೇಡ ಅಂತ ಹೇಳ್ತೆ, ಆದರೂ ಸಹ ಅವರು ಅದಕ್ಕೆ ಒಪ್ಪಲಿಲ್ಲ. ನಾವು ಸಹ ಅವ್ರ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಈಗ, ಯಾಕಂದ್ರೆ ನಾವು ಸಹ ಒಂದೊಂದು ಟೈಮ್ ಅವರೆಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಹೋದರೆ ನಾವು ಸಹ ಹಸುವಿನ ಮೈ ತೊಳೆಯೋದು, ಹಾಗೆ ಹಾಲು ಕರೆಯೋದು, ಆ ವೃತ್ತಿಯನ್ನು ಮಾಡ್ತೇವೆ ನಾವು. ಮನೆಯಲ್ಲಿ ಹಸು ಸಾಕಣೆ ಮಾಡುವ ಜೊತೆ ಜೊತೆಗೆ ನೀವು ಟೈಲರಿಂಗ್ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ರಿ. ಈ ಟೈಲರಿಂಗ್ ವೃತ್ತಿಯೆಲ್ಲ ನೀವು ಪ್ರಾರಂಭಿಸಿರುವಂತಹದ್ದು ಮತ್ತು ಎಷ್ಟು ವರ್ಷದ ಅನುಭವ ನಿಮಗೆ, ಆಮೇಲೆ ಯಾವ ರೀತಿಯ ಒಂದು ಬಟ್ಟೆಯನ್ನೆಲ್ಲ ನೀವು ಹೊಲಿತೀರಿ ಈ ಬಗ್ಗೆ ಹೇಳಿ. ನನಗೆ ಟೈಲರಿಂಗ್ನಲ್ಲಿ ಈಗ 40 ವರ್ಷದ ಅನುಭವ ಇದೆ. ನಾನು ಸಣ್ಣಿದ್ದಾಗೆ ಟೈಲರಿಂಗ್ ಕೆಲಸಕ್ಕೆ ಸೇರಿದ್ದೆ, ಅಂದಿನಿಂದ ಇಲ್ಲಿವರೆಗೂ ನಾನು ಮಾಡ್ತಾನೆ ಇದ್ದೇನೆ. ಎಲ್ಲ ರೀತಿಯಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎಲ್ಲ ಕೆಲಸವನ್ನು ಮಾಡ್ತೇನೆ ನಾನು. ಹೇಗೆ ಕಲ್ತ್ರಿ ಇದನ್ನು? ಅದು ಬೇರೆಯವರ ಜೊತೆಯಲ್ಲಿ ನಾನು ಫಸ್ಟ್ ಕಾಜಗುಂಡಿ ಮಾಡಲಿಕ್ಕೆ ಸೇರಿಕೊಂಡಿದ್ದೆ, ಆನಂತರ ಬರ್ತಾ ಬರ್ತಾ ಅವರಿಂದ ಕಲ್ತ್ಕೊಂಡೆ, ಆಮೇಲೆ ಸ್ವಂತವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ರೆಡಿಮೇಡ್ ಹಾವಳಿ ಇದೆಯಲ್ಲ, ಆ ಎಲ್ಲ ಬಟ್ಟೆಗಳು ಕೂಡ ಶರ್ಟ್ ಆಗ್ಬೋದು ಪ್ಯಾಂಟ್ ಆಗ್ಬೋದು ರೆಡಿಮೇಡೇ ಜಾಸ್ತಿ ತಗೊಳ್ಳುವರು ಇರ್ತಾರೆ. ಈ ಸಂದರ್ಭದಲ್ಲಿಯೂ ಕೂಡ ಇದಕ್ಕೆ ಬೇಡಿಕೆ ಇದೆಯಾ ಹೊಲಿಗೆಗೆ? ಎಷ್ಟೇ ರೆಡಿಮೇಡ್ ಬಂದರೂ ಸಹ ಟೈಲರಿಂಗಿಗೆ ಏನು ಕಡಿಮೆ ಇಲ್ಲ, ಯಾಕಂದ್ರೆ ಟೈಲರ್ ಕೆಲಸ ಮಾಡ್ತಾನೆ ಇದ್ದಾರೆ, ಏನು ಬರ ಬಂದಿಲ್ಲ ನಮಗೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಪೇಟೆಯಲ್ಲಿ? ಪೇಟೆಯಲ್ಲಿ ಅದಕ್ಕೆ ಇದಾಗಿದೆ, ಯಾಕಂದ್ರೆ ರೆಡಿಮೇಡ್ ಅಂದರೆ ಯೂಸ್ ಆ್ಯಂಡ್ ಥ್ರೋ, ಈಗ ತಗೊಳ್ತಾರೆ ಇದು ಮಾಡ್ತಾರೆ. ಆದರೆ ಇಲ್ಲಿ ಹಾಗಾಗಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಅದು ನಡೀತಾನೆ ಇದೆ, ಈಗ ನಮಗೇನು ಕೆಲಸ ಕಡಿಮೆ ಆಗಲಿಲ್ಲ, ಮಾಡ್ತಾನೆ ಇದ್ದೀವಿ. ಈಗ ಗುಣಮಟ್ಟ ಮೊದಲಿನ ಹಾಗೆ ಇದೆಯೋ ಅಥವಾ ಅದರಲ್ಲಿ ಕೂಡ ಕಡಿಮೆ ಆಗಿದೆಯಾ? ಗುಣಮಟ್ಟ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಅಲ್ಲ, ಈಗ ರೆಡಿಮೇಡಿನ ಬದಲಿಗೆ ಈ ಸ್ಟಿಚಿಂಗ್ ಮಾಡಿರೋದೇ ಬೇಕು ಅಂತ ಯಾಕೆ ಹೇಳ್ತಾರೆ? ಅಂದರೆ ಅವರಿಗೆ ಸರಿಯಾಗಿ ಫಿಟ್ಟಿಂಗ್ ಬರುವುದಿಲ್ಲ, ಹೇಳಿದ ರೀತಿಯಲ್ಲಿ ಅವರಿಗೆ ಡಿಸೈನ್ಗಳು ಆಗುವುದಿಲ್ಲ. ನಾವೇ ಹೊಲಿಸಿದ್ರೆ ಹೊಲಿದ್ರೆ ಡಿಸೈನ್ ಅವ್ರು ಹೇಳಿದ ಹಾಗೆ ನಾವು ಮಾಡಿಕೊಡ್ತೇವೆ, ಅದೆಲ್ಲ ಅದಕ್ಕೆ ಅವ್ರ ಗಿರಾಕಿಗಳು ನಮ್ಮ ಹತ್ರನೇ ಬರ್ತಾರೆ. ಈಗ 40-50 ವರ್ಷಗಳ ಒಂದು ಬೆಳವಣಿಗೆಯನ್ನು ನೋಡಿದರೆ ಈ ಡಿಸೈನ್ ಅಥವಾ ಒಂದು ಫ್ಯಾಷನ್ ಎನ್ನುವಂಥದ್ದು ಯಾವ ರೀತಿ ಬದಲಾಗಿದೆ ಅಂತ ಹೇಳ್ತೀರಿ ನೀವು? ಫ್ಯಾಷನ್ ಈಗಿನ ಕಾಲದಲ್ಲಿ ಒಂದು 5-5 ವರ್ಷಕ್ಕೆ ಒಂಚೂರು ಡಿಫರೆಂಟ್ ಆಗಿ ಚೇಂಜ್ ಆಗಿಬಿಡ್ತದೆ. ಪ್ಯಾಂಟ್ನಲ್ಲಿ ಮುಂಚೆ ಒಂದು ಕಾಲದಲ್ಲಿ ಬೆಲ್ ಬಾಟಮ್ ಪ್ಯಾಂಟ್ ಇತ್ತು, ಜಿಪ್ ಎಲ್ಲ ಇಡ್ತಾ ಇದ್ರು, ಈಗ ಅದು ಕ್ರಮೇಣವಾಗಿ ಮಾಯವಾಯಿತು. ಆಮೇಲೆ ಟೈಟ್ ಪ್ಯಾಂಟ್ ಬಂತು, ಈಗ ಒಂಥರ ಈ ಪೆನ್ಸಿಲ್ ಕಟ್ ಅಂತೇಳಿ ಒಂಥರ ಬಂದಿದೆ. ಮತ್ತೆ ಇತ್ತೀಚೆಗೆ ಹೆಚ್ಚಾಗಿ ಜನರು ಜೀನ್ಸ್ ಪ್ಯಾಂಟ್ಗಳನ್ನು ತಗೊಳ್ತಾರೆ, ಅದು ರೆಡಿಮೇಡು. ಆದರೆ ಈಗ ಹೆಚ್ಚಾಗಿ ಪೆನ್ಸಿಲ್ ಕಟ್, ಟೈಟ್ ಆ್ಯಂಡ್ ಫಿಟ್ಟಿಂಗ್, ಅದು ಜನರಿಗೆ ಭಾಳ ಇಷ್ಟ ಆಗುತ್ತೆ. ಈಗ ಆಫೀಷಿಯಲ್ ಆಗಿ ಉಪಯೋಗಿಸುವಂಥ ಒಂದು ಡ್ರೆಸ್ ಅಂತ ಏನಾದರೂ ಉಂಟಾ? ಉಂಟು, ಕೆಲವರು ಆಫೀಸರ್ಗಳು ಫ್ಯಾಷನ್ಗಳಿಗೆ ಇದು ಮಾಡೋದಿಲ್ಲ. ಹೌದು, ಹಾಗೇ ಇರಬೇಕು. ಅಂದರೆ ಮೊದಲಿನಿಂದ ಹಳೆಯ ಕಾಲದ ಟೈಲರ್ ಯಾರು ಹೊಲಿತಾರೆ ಅವ್ರ ಹತ್ರನೇ ಹೊಲಿಸ್ತಾರೆ ಆಫೀಸರ್ಗಳು. ಈಗ ಹೊಸ ಟೈಲರು ಮತ್ತು ಡಿಸೈನ್ ಮಾಡೋರ ಹತ್ರ ಹೆಚ್ಚಿಗೆ ಹೋಗುವುದಿಲ್ಲ. ಈಗ ನಮ್ಮ ಹತ್ರ ಯಾವಾಗಲೂ ಬರ್ತಾರೆ ಆಫೀಸರ್ಗಳು, ಅವ್ರಿಗೆ ನಾವು ಕರೆಕ್ಟಾಗಿ ಮಾಡಿಕೊಡ್ತೇವೆ. ಆಮೇಲೆ ಈಗ ಇತ್ತೀಚೆಗೆ ಕೇಳಿರುವಂಥದ್ದು ಈ ಲೋ ವೇಸ್ಟ್ ಅಂತ ಇದೆಯಲ್ಲ, ಅದೇನದು? ಲೋ ವೇಸ್ಟ್ ಅಂದರೆ ನನಗೇನು ಮಾಹಿತಿ ಇಲ್ಲ. ಇಲ್ಲ, ಅಂದರೆ ಜಾರ್ತಾ ಜಾರ್ತಾ ಹೋಗ್ತದೆ, ಈಗ ಬೀಳ್ತದೆ ಅಂತ ಇರ್ತದೆ. ಇಲ್ಲ, ನಮ್ಮಲ್ಲಿ ಅಷ್ಟೊಂದು ಗಿರಾಕಿಗಳು ಆ ಥರ ಬರೋದಿಲ್ಲ, ಅದು ರೆಡಿಮೇಡಲ್ಲಿ ಜಾಸ್ತಿ ಇದೆ ಆ ಥರ. ಆದರೆ ನಮ್ಗೆ ನೋಡಿದ್ರೆ ನಮ್ಗೆ ನೋಡಿದರೆ ಅಸಹ್ಯ ಆಗುತ್ತೆ. ಆಮೇಲೆ ಶರ್ಟ್ಗಳಲ್ಲಿ ಅಂಗಿಗಳಲ್ಲಿ ಏನು ಯಾವ ರೀತಿ ಬದಲಾವಣೆ ಆಗಿದೆ? ಮುಂಚೆ ಫುಲ್ ಲೂಸ್ ಶರ್ಟ್ ಇತ್ತು, ದೊಡ್ಡ ದೊಡ್ಡದು ಕಾಲರ್ ಇತ್ತು, ಈಗ ಅದೇನಿಲ್ಲ, ಸಣ್ಣ ಕಾಲರ್ ಮತ್ತು ಹಾಫ್ ಶರ್ಟ್ ಹೆಚ್ಚಾಗಿ ಜನರು ಇಷ್ಟಪಡ್ತಾರೆ ಈಗ. ಕ್ಯಾನ್ವಾಸ್ ಇಡುವುದೆಲ್ಲ ಇರ್ತಲ್ಲ? ಹಾಂ, ಕ್ಯಾನ್ವಾಸ್ ಎಲ್ಲ ಇದೆ, ರೆಡಿಮೇಡ್ ಕ್ಯಾನ್ವಾಸ್ ಎಲ್ಲ ಬರುತ್ತೆ ಈಗ, ಕಟ್ಟಿಂಗ್ ಮಾಡಿ ಮಾಡುವಂಥದ್ದೇನಿಲ್ಲ, ರೆಡಿಮೇಡ್ ರೆಡಿಯಾಗಿ ಬರುತ್ತೆ ಕ್ಯಾನ್ವಾಸ್. ಅದನ್ನು ನಾವು ಐರನ್ ಹಾಕಿ ಗಮ್ ಮಾಡ್ಕೊಳ್ಳೋದು, ಆಮೇಲೆ ಹೊಲಿಯೋದು. ಈ ಬಟನ್ಗಳಲ್ಲಿ ಯಾವ ರೀತಿ ಒಂದು ವೈವಿಧ್ಯತೆ ಇದೆ? ಬಟನ್ ಮಾಮೂಲಿ, ಮುಂಚೆ ಎಲ್ಲ ಫ್ಯಾಷನ್ ಒಂಥರ ಹರಳಿನ ಬಟನ್ ಎಲ್ಲ ಬರ್ತಿತ್ತು, ಈಗೆಲ್ಲ ಅದೇನಿಲ್ಲ, ಸಿಂಪಲ್ ಆಗಿ ಬಟನ್ ಬರ್ತದೆ, ಅದನ್ನೇ ಇಷ್ಟಪಡ್ತಾರೆ ಜನ. ಈಗ ಚಿಕ್ಕ ಮಕ್ಕಳು ಒಂದು ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ ಅಂತದ್ದೆಲ್ಲ ನೀವು ಹೊಲಿತೀರಿ, ಅದರ ಒಂದು ಬೇಡಿಕೆ ಎಲ್ಲ ಹೇಗಿರ್ತದೆ, ಆಮೇಲೆ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ವ್ಯತ್ಯಾಸ ಆಗ್ತದೆ ಹೇಗೆ? ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಈಗ ಒಂದು ರೆಡಿಮೇಡ್ ಕಂಪನಿಯವರೆಲ್ಲ ಬಂದು ಶಾಲೆಗೆ ಬಂದು ತಗೊಂಡು ಹೋಗ್ತಾರೆ. ಈಗ ನಮ್ಮಲ್ಲಿ ಎಲ್ಲ ಅಷ್ಟು ಇಲ್ಲ, ಯಾಕಂದ್ರೆ ನಾವೇ ಹೊಲ್ದು ಕೊಡ್ತೇವೆ. ಮತ್ತು ಪ್ಯಾಂಟ್ ಶರ್ಟ್, ಚಡ್ಡಿ ಶರ್ಟ್ ಇಂಥವೆಲ್ಲ ಹೊಲ್ದು ಕೊಡ್ತೇವೆ. ಆಮೇಲೆ ಒಂದು ಡ್ರೆಸ್ಸನ್ನು ಹೊಲಿಸುವಂಥ ಸಂದರ್ಭದಲ್ಲಿ ಇದು ಪ್ಯಾಂಟ್ ಆಗ್ಬೋದು ಶರ್ಟ್ ಆಗ್ಬೋದು, ಈ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಇದಿಲ್ಲ, ಒಂದು ಅಳತೆಯನ್ನು ತಗೊಳ್ಳುವಂಥದ್ದು, ಅದು ಎಷ್ಟು ಮುಖ್ಯವಾಗ್ತದೆ? ಅಳತೆ ಮುಖ್ಯ, ಯಾಕಂದ್ರೆ ಹೇಳಿದ್ರೆ ಉದ್ದ ಶೋಲ್ಡರು, ಕೈ ಉದ್ದ, ದಪ್ಪ, ಇವೆಲ್ಲ ಬೇಕೇ ಬೇಕಾಗ್ತದೆ. ಕರೆಕ್ಟ್ ಫಿಟ್ಟಿಂಗಿಗೆ ಬೇಕೇ ಬೇಕಾಗ್ತದೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ? ವ್ಯತ್ಯಾಸ ಆದರೆ ಡ್ರೆಸ್ ಸರಿಯಾಗೋದಿಲ್ಲ, ಜನರು ಇಷ್ಟಪಡೋದಿಲ್ಲ. ಹಾಗೆ ಜನ ಮತ್ತೆ ಬರಬೇಕಿದ್ರೆ ಕರೆಕ್ಟ್ ಫಿಟ್ಟಿಂಗ್, ಕರೆಕ್ಟ್ ಫಿಟ್ಟಿಂಗ್ ಇರಬೇಕು. ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು, ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಜನ ನಮ್ಮ ಹತ್ರ ಗ್ಯಾರಂಟಿ ಬರ್ತಾರೆ. ಅಡುಗೆ ಆಯ್ತಾ ಅಂತ ಕೇಳಿದರೆ ಒಗ್ಗರಣೆ ಹಾಕೋದು ಬಾಕಿ ಇದೆ ಅಂತ ಹೇಳ್ತಾರೆ. ಬಹುಶಃ ಬಟ್ಟೆ ಅಂಗಡಿಯಲ್ಲಿಯೂ ಕೂಡ ಗುಬ್ಬಿ ಇಡೋದಕ್ಕೆ ಬಾಕಿ ಇದೆ ಅಂತ ಹೇಳೋದನ್ನು ಕೇಳಿದ್ದೀವಿ. ಈಗಲೂ ಕೂಡ ಅಂಥ ಒಂದು ಪರಿಸ್ಥಿತಿ ಇದೆಯಾ? ಇತ್ತೀಚೆಗೆ ಆ ಪ್ರವೃತ್ತಿ ಇಲ್ಲ, ಯಾಕಂದ್ರೆ ಮುಂಚೆ ಇತ್ತು, ಹಣವನ್ನು ಫಸ್ಟೇ ತಗೊಂಡು ಆಮೇಲೆ ಹೋಲಿಲಿಕ್ಕಾಗದೆ ಈಗ ಬನ್ನಿ ನಾಳೆಗೆ ಬನ್ನಿ ಕಡೆಗೆ ಬನ್ನಿ ಅಂತ ಹೇಳುವ ಸಂದರ್ಭ ಇರ್ತದೆ. ಆದರೆ ಈಗ ಅಂಥ ಸನ್ನಿವೇಶ ಇಲ್ಲ. ಬಟ್ಟೆ ಹೊಲ್ಕೊಂಡು ಈಗ ನನ್ನ ಇದಕ್ಕೆ ಕೇಳಿದ್ರೆ ಬಟ್ಟೆ ಹೊಲ್ಕೊಂಡು ನಾವು ಗಿರಾಕಿಗಳಿಗೆ ಫೋನ್ ಮಾಡಿದ್ರೆ ಆಯ್ತು, ಬಂದು ತಗೊಂಡು ಹೋಗ್ತಾರೆ. ಆ ಥರ ಇಷ್ಟು ದಿವಸದಲ್ಲಿ ಕೊಡ್ತೀವಿ ಅಂದರೆ ಅಷ್ಟು ದಿವಸದಲ್ಲಿ ಕರೆಕ್ಟಾಗಿ ಕೊಡ್ತೀವಿ. ಅನಿವಾರ್ಯ ಕಾರಣ ಇದ್ರೆ ಮಾತ್ರ ಒಂದೆರಡು ದಿವಸ ಮುಂದೆ. ಅನಿವಾರ್ಯ ಅಂತ ಹೇಳಿದ್ರೆ ಮಧ್ಯದಲ್ಲಿ ನಾವು ಕೆಲವರು ಅರ್ಜೆಂಟಿಗೆ ಬರ್ತಾರೆ, ನಮ್ಗೆ ಇವತ್ತು ಕೊಟ್ಟು ನಾಳೆನೆ ಕೊಡಿ ಅಂತ ಗಿರಾಕಿ ಬರ್ತಾರೆ. ಆವ ನಾವು ಮುಂಚೆ ಒಂದು ಡೇಟ್ ಕೊಟ್ಟಿರ್ತೀವಿ, ಆವಾಗ ಹೆಚ್ಚು ಕಮ್ಮಿ ಆಗ್ತದೆ. ಅವ್ರು ಇವರಿಗೆ ಫಸ್ಟ್ ಮಾಡಿಕೊಳ್ಳಬೇಕು, ಅವ್ರಿಗೆ ಅರ್ಜೆಂಟ್ ಇರುವುದಿಲ್ಲ, ಆವಾಗ ಸ್ವಲ್ಪ ಹಿಂದಾಗ್ತೇವೆ ಅದನ್ನು. ಆಮೇಲೆ ಮದುವೆ ಡ್ರೆಸ್ ಅಂತದನ್ನೆಲ್ಲ ಹೊಲಿತೀರ ನೀವು? ಹಾಂ, ಹೊಲಿತೀವಿ. ಏನಾದರೂ ವಿಶೇಷತೆ? ಮದುಮಗಳ ಡ್ರೆಸ್ ಎಲ್ಲ ಈಗ ಫ್ಯಾಷನ್ ಡಿಸೈನ್ ಎಲ್ಲ ಮಾಡಬೇಕಾಗತ್ತೆ, ಬೇರೆ ಬೇರೆ ಸ್ಟಿಕ್ಕರ್ಗಳು ಲೇಸ್ಗಳು ಎಲ್ಲ ಬಂದಿದೆ, ಅದನ್ನೆಲ್ಲ ಇಟ್ಕೊಳ್ಬೇಕಾಗತ್ತೆ. ಈಗ ಇತ್ತೀಚೆಗಂತೂ ಎಂಬ್ರಾಯ್ಡ್ರಿ ಕೆಲಸಗಳು ಬಂದಿದೆ, ಅದನ್ನು ನಾವು ಬೇರೆ ಕಡೆಯಿಂದ ಮಾಡಿಸ್ಕೊಂಡು ಬರಬೇಕು. ಅದ್ರದ್ದು ಅವರಿಗೆ ಅಳತೆಗೆ ತಕ್ಕಂತೆ ನಾವು ಫಿಟ್ಟಿಂಗ್ ಮಾಡಿ ಕೊಡಬೇಕು. ಈಗ ಇತ್ತೀಚೆಗೆ ಈಗ ಮೆಷಿನರಿಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ ಹೊಲಿಗೆ ಮೆಷಿನ್ನಲ್ಲಿ, ಅದು ಯಾವ ರೀತಿ ಅನುಕೂಲ ಆಗಿದೆ ನಿಮಗೆ? ಮೆಷಿನ್ನಿಂದ ಎಷ್ಟೋ ಅನುಕೂಲತೆಗಳಾಗಿವೆ, ಯಾಕಂದರೆ ಈಗೆಲ್ಲ ಕಾಸ್ಟ್ಲಿ ಮೆಷಿನ್ಗಳು, 1.5 ಲಕ್ಷ 2 ಲಕ್ಷದ ಮೆಷಿನ್ಗಳು ಸಹ ಇದೆ. ಈಗ ಕಂಪ್ಯೂಟ್ರು ಸೆಟ್ ಮಾಡಿಕೊಂಡು ಅದು ಎಂಬ್ರಾಯ್ಡ್ರಿ ಇದು ಮಾಡಿಕೊಡುವವರಿದ್ದಾರೆ. ಆದರೆ ನಾವೆಲ್ಲ ಅಂಥ ಮೆಷಿನ್ಗಳನ್ನು ತರಿಸಲಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇಲ್ಲ. ಹಾಂ, ಸೀತಾವರೆ, ಈಗ ಹಸು ಸಾಕಣೆ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಹಸು ಸಾಕಣೆ ನೀವು ಗೊಬ್ಬರವನ್ನು ನೀವು ಮಾರಾಟ ಮಾಡ್ತಿರೋ ಅಥವಾ ತರಕಾರಿ ಹೂವಿನ ಕೃಷಿಗೆಲ್ಲ ಉಪಯೋಗಿಸ್ತೀರೋ, ಯಾವ ರೀತಿ ಹೇಳಿ ಸ್ವಲ್ಪ? ಗೊಬ್ಬರ ಅಂದರೆ ಹುಲ್ಲು ಕೊಡೋವರಿಗೆ ಕೊಡ್ತು, ಹುಲ್ಲು ಬೆಳೆ ನೀವು ಉಪಯೋಗಿಸೋದಿಲ್ಲ? ನಾವು ಸ್ವಲ್ಪ ಸ್ವಲ್ಪ, ನಮಗೆ ಜಾಸ್ತಿ ಜಾಗ ಇಲ್ಲ, ಸ್ವಲ್ಪ ಸ್ವಲ್ಪ ಒಂದು 4 ತೆಂಗಿನ ಮರ ಇತ್ತು ಅದಕ್ಕೆಲ್ಲ ಹಾಕ್ತು, ಬಸ್ಲಿ ತರಕಾರಿ ಎಲ್ಲ ನೆಟ್ಕೊಂಡ್ರೆ ಅದಕ್ಕೆಲ್ಲ ಹಾಕ್ತು. ಗೊಬ್ಬರ ಹಾಕಿ ಬೆಳೆದ ತರಕಾರಿ ವಿಶೇಷತೆ ಏನು? ಒಳ್ಳೇದು, ಅದು ಒಳ್ಳೇದು. ಅದರಲ್ಲೇನು ಯೂರಿಯಾ ಸೂಪಲ್ ಯಾವುದು ಹಾಕೋದಿಲ್ಲ, ಬರೀ ಸಗಣಿ ನೀರು ಅದೆಲ್ಲ ಹಾಕ್ರೆ ಆ ಬಸ್ಲಿ ಆ ಹರ್ಗಿ ಎಲ್ಲ ಸಾರು ಮಾಡ್ರೆ ಒಳ್ಳೆ ರುಚಿ ಅದು. ಸರಿ ಸೀತಾವರೆ, ಈಗ ಗಣೇಶ್ ಅವರು ನಾಟಕ ರಂಗದಲ್ಲಿಯೂ ಕೂಡ ಇದ್ದಾರೆ, ಯಕ್ಷಗಾನ ಆಕಾಶವಾಣಿ ದೂರದರ್ಶನದಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನೀಡಿದವರು, ಸ್ಥಳೀಯವಾಗಿಯೂ ಕೂಡ ಸಾಕಷ್ಟು ಕಾರ್ಯಕ್ರಮವನ್ನು ನೀಡಿರಬೇಕು. ಗಣೇಶ್ವರನ್ನ ಕೇಳೋಣ. ಗಣೇಶ್ವರ, ಹೇಳಿ ನಿಮ್ಮ ಒಂದು ನಾಟಕದ ಅನುಭವ, ಯಾವ್ಯಾವ ಪಾತ್ರವನ್ನು ಮಾಡಿದ್ರಿ, ಹೇಗೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರಿ, ಈ ಬಗ್ಗೆ? ನಾಟಕ ಅಂದರೆ ನಮ್ಮ ಊರಿನಲ್ಲಿ ನಾವು ಒಂದು ಗೆಳೆಯರ ಬಳಗ ಅಂತ ಮಾಡಿತ್ತು. ಆವಾಗ ನಾವು ಒಬ್ಬರು ಡೈರೆಕ್ಟ್ರನ್ನ ಕರೆಸಿತ್ತು ನಾಟಕ ಮಾಡಬೇಕು, ನಮ್ಮೂರಲ್ಲೇ ನಾವು ಹುಡುಗರು ಸೇರಿ ನಾಟಕ ಮಾಡಬೇಕು ಅಂತ. ಆವಾಗ ಡೈರೆಕ್ಟ್ರು ಬಂದವರು ನಾವು ನಮ್ಮ ಚಟುವಟಿಕೆಗಳನ್ನು ನಮ್ಮ ಆ್ಯಕ್ಟಿವಿಟಿ ನೋಡಿ ಅವರು ನೀವು ನಮ್ಮ ಸಂಸ್ಥೆಗೆ ಬನ್ನಿ, ನಾವು ನಿಮಗೆ ಪಾತ್ರ ಕೊಡ್ತೇವೆ ಅಂತೇಳಿ ನಮ್ಮ ಸ್ಥಳೀಯ ಬೈಂದೂರಿನ ಕಲಾಸಂಸ್ಥೆ, ಹೆಮ್ಮೆಯ ಕಲಾಸಂಸ್ಥೆ ಲಾವಣ್ಯ ಅಂತ ಇದೆ, ಅದಕ್ಕೆ ನಾವು ಸಹಕಲಾವಿದರಾಗಿ ಸೇರಿಕೊಂಡು ಅಲ್ಲಿಂದ ನಮ್ಮದು ರಂಗಪಯಣ ಸ್ಟಾರ್ಟ್ ಆಯಿತು. ಪ್ರತಿ ನಾಟಕದಲ್ಲೂ ಸಹ ನಾವು ಒಂದೊಂದು ಪಾತ್ರಗಳನ್ನು ನಮಗೆ ಕೊಡ್ತಾ ಬಂದರೂ ನಾವು ಅದರಲ್ಲಿ ಅಭಿನಯಿಸ್ತಾ ಬಂದು. ಈಗ ಪೌರಾಣಿಕ ಮತ್ತು ಈ ಸಾಮಾಜಿಕ ನಾಟಕಗಳಲ್ಲಿ ನಿಮ್ಮ ಆಯ್ಕೆ ಯಾವುದು? ಪೌರಾಣಿಕ ನಾಟಕಗಳಲ್ಲಿ ಎಷ್ಟೋ ಕಥೆಗಳಿವೆ, ಒಂದೊಂದು ಎಳೆಯೂ ಸಹ ಒಳ್ಳೊಳ್ಳೆ ಕಥೆಗಳಿದೆ. ಉದಾಹರಣೆಗೆ ನಾವು ದೃಷ್ಟಿ ಅಂತ ನಾಟಕ ಮಾಡಿದ್ದೀವಿ, ಸತ್ಯ ಹರಿಶ್ಚಂದ್ರನ ಕಥೆ ಅದು. ಸತ್ಯ ಹರಿಶ್ಚಂದ್ರನ ಕಥೆ ಅಂತ ಹೇಳಿದ ಕೂಡಲೇ ಸ್ಮಶಾನ ಕಾಯುವುದು ಇದೇ ಬಂತು. ಆದರೆ ಅದರಲ್ಲೂ ಒಂದು ಬೇರೆ ಕಥೆ ಇದೆ, ಅದನ್ನು ನಾವು ಹಲವಾರು ಕಡೆಯಲ್ಲಿ ನಾವು ನಮ್ಮ ಲಾವಣ್ಯ ಸಂಸ್ಥೆಯಿಂದ ನಾವು ಮಾಡಿದ್ದೀವಿ, ಒಳ್ಳೆ ಜನಪ್ರಿಯತೆ ತಂದಿತ್ತು ಮಾತ್ರ ಅದು. ನಾಟಕದಲ್ಲಿ ಅಭಿನಯಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಡಯಲಾಗ್ ಹೇಳುವಂಥದ್ದು ಇದಕ್ಕೂ ಕೂಡ ಇದೆ ಅಂತ ಹೇಳ್ತೇವೆ. ಕೆಲವು ಒಂದು ಅಂಥ ಒಂದು ಸಂದರ್ಭವನ್ನು ಹೇಳಿ ನೋಡೋ ಡೈಲಾಗ್ಗಳು ಒಂದು ನಾಟಕದ ಇದು ಹೇಳ್ತೇನೆ. ಬಾವಿ ತೆಗೆಯುವುದಕ್ಕಿಂತ ಸಾಲ ತಗೊಂಡು ಬಾವಿನೂ ತೆಗೆಯದೆ ಹಣ ಪೂರ್ತಿ ಗುಳು ಮಾಡಿದ್ದು ಅಲ್ಲದೆ ಈಗ ಬಾವಿ ಕಳೆದು ಹೋಗಿದೆ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ಯಲ್ಲ, ಇದು ನ್ಯಾಯವೇನಪ್ಪ? ಕುಂದಾಪುರ ಕನ್ನಡದಲ್ಲಿ ಏನಾದರೂ ಹೇಳ್ತೀರಾ ಕುಂದ ಕನ್ನಡದಲ್ಲಿ? ಎಂತ ಮಾರಾಯ, ಇವತ್ತು ಬತ್ತೆ ಕೆಲ್ಸಕ್ಕೆ ಬತ್ತೆ ಅಂತ ಹೇಳಿ ನೀನು ಬರಲೇ ಇಲ್ಲ, ಈ ಥರ ಮೋಸ ಮಾಡ್ರಿ ಹೆಂಗೋ? ಹಾಂ, ನಾವು ಕೆಲಸಕ್ಕೆ ಜನ ಹೈಕೊಳ್ಬೇಕಾ ಬೇಡವಾ? ನಾ ನಿನಗೆ ಕೆಲಸಕ್ಕೆ ಬರ್ಲಿಕ್ಕೆ ಹೇಳುತ್ತಲ್ದ, ಯಾಕೆ ಬರಲಿಲ್ಲ ನೀನು? ಹಾಂ, ಈ ಥರ ಮೋಸ ಮಾಡ್ರಿ ಹೆಂಗೆ ಮಾರಾಯ? ಕೆಲಸ ಮಾಡೋದು ಬೇಡ್ದ, ಕೆಲಸ ಹಾಪದ್ ಬೇಡ್ದನ, ನಿನ್ನ ನಂಬ್ಕೊಂಡಲ್ದ ನಾನು ಹೇಳದ್ದ, ಯಾಕೆ ಹಿಂಗೆ ಮಾಡೋದು ನಿಮ್ಮಿಂದ ಮರೆ? ನಮ್ಮ ಕೆಲಸ ಎಲ್ಲ ಹಾಳಾಯ್ತಲ್ಲ ಇಲ್ಲಿ. ಆಮೇಲೆ ಈಗ ಹಾ, ನಾಟಕಗಳಲ್ಲಿ ಈ ರಂಗಗೀತೆಗಳ ಬಳಕೆ ಹೇಗಾಗ್ತಾ ಇದೆ? ರಂಗಗೀತೆಗಳು ಈಗ ನಾವು ಕಾರ್ಯಕ್ರಮಗಳೆಲ್ಲ ಈ ರಾಜ್ಯೋತ್ಸವ ಇಂತಿಂಥ ಕಾರ್ಯಕ್ರಮಗಳೆಲ್ಲ ನಮ್ಮ ತಂಡದ ಕಲಾವಿದರು ರಂಗಗೀತೆಗಳನ್ನು ಹಾಡ್ತಾರೆ. ಅದೊಂದು ಕಾರ್ಯಕ್ರಮ ಅಂತೇಳಿ ಮಾಡಿ ರಂಗಗೀತೆಗಳನ್ನು ಹಾಡ್ತಾರೆ. ನೀವು ಕೂಡ ಹಾಡ್ತೀರಾ? ಇಲ್ಲ, ನಾನು ಆ ಟೀಮ್ನಲ್ಲಿ ಇಲ್ಲ. ಇಲ್ಲ. ಪೌರಾಣಿಕ ಪಾತ್ರ ಯಾವುದೆಲ್ಲ ಮಾಡಿದ್ದೀನಿ ನೀವು? ಪೌರಾಣಿಕ ಪಾತ್ರ ನಾನು ಒಂದೇ ದೃಷ್ಟಿಯಲ್ಲಿ ಮಾಡಿದ್ದೇನೆ ಅಷ್ಟೆ. ಸಾಮಾಜಿಕ ಇದರಲ್ಲಿ? ಸಾಮಾಜಿಕದಲ್ಲಿ ತುಂಬ ಮಾಡಿದ್ದೆ. ಈಗ ಈ ಯುವಕರು ಕೂಡ ಇದರಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಳ್ತಾ ಇದ್ದಾರೆ ನಿಮ್ಮ ಸುತ್ತಮುತ್ತ? ಹಾಂ, ತೊಡಗಿಸಿಕೊಳ್ತಾ ಇದ್ದೇನೆ. ಯಾಕಂದರೆ ಬಿಡುವಿನ ವೇಳೆಯಲ್ಲಿ ನನಗೆ ಕರೆದ್ರೆ, ಅವ್ರು ನನಗೆ ಒಪ್ಪುವಂಥ ಪಾತ್ರ, ನಾನು ಮಾಡುವಂಥ ಪಾತ್ರ ಕೊಟ್ಟರೆ ನಾನು ಹೋಗ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ ವ್ಯವಸ್ಥಿತವಾಗಿ ಅದಕ್ಕೆ ಒಂದು ನಾಟಕ ತರಬೇತಿ ಅಂತ ಏನಾದ್ರು ನಡೀತದೆ ನಿಮ್ಮ ಊರಲ್ಲಿ? ನಡೀತಾ ಇದೆ, ಇವತ್ತು ನಡೀತಾ ಇದೆ. ಹಾಂ, ಸೀತಾವರೇ, ನಿಮಗೂ ಕೂಡ ಇದರಲ್ಲಿ ಆಸಕ್ತಿ ಇದೆಯಾ ನಾಟಕ ರಂಗದಲ್ಲಿ? ಇಲ್ಲ. ಈಗ ಅಂಥವರು ಡೈಲಾಗ್ ಹೇಳುವಾಗ ನಿಮ್ಗೆ ಏನಿಸ್ತದೆ? ಅವರೇ ಅವ್ರು ಹೋಗ್ತಾರೆ ಅಷ್ಟೆ. ಮಕ್ಕಳಿಗೆ ಏನಾದ್ರು ಆಸಕ್ತಿ ಉಂಟು ಇದರಲ್ಲಿ? ಮಕ್ಕಳಿಗಿದೆ. ಇದೆಯಾ? ಒಳ್ಳೆಯದು. ಸೀತಾವರೇ ಹಾಗೂ ಗಣೇಶ್ ಗಾಣಿಗವರೇ, ಹೈನುಗಾರಿಕೆಯನ್ನು ಸೀತಾವರು ಮಾಡ್ತಾ ಇದ್ದಾರೆ, ಜೊತೆಗೆ ಟೈಲರಿಂಗ್ ವೃತ್ತಿ ಮತ್ತು ನಾಟಕ ಕ್ಷೇತ್ರ ಇಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಹೈನುಗಾರಿಕೆ ಮತ್ತು ಟೈಲರಿಂಗ್ ಅನುಭವದ ಕುರಿತು ಸೀತಾ ಮತ್ತು ಗಣೇಶ್ ಗಾಣಿಗ ಅವರ ಜೊತೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಈಗ ಯಶ್ ಜಾನಕಿ ಹಾಡಿರುವ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಗೀತೆಯೇ